ಪ್ರದರ್ಶನಕ್ಕಿದ್ದಾವೆ, ಮಾರಾಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಎಂಬಂತಹ ಒಂದು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಒಂದು ಜಿಲ್ಲಾ ವ್ಯವಸ್ಥಾಪಕರಾದಂತಹ ವಿಜಯಕುಮಾರ್ ಅವರು ನಮ್ಮ ಜೊತೆ ಪ್ರಾರಂಭದಲ್ಲಿ ಈ ಒಂದು ಮಾರಾಟ ಮಳಿಗೆ ಉದ್ದೇಶ ಹಾಗೆ ಪ್ರದರ್ಶನದ ವ್ಯವಸ್ಥೆಯನ್ನ ಯಾಕೆ ಮಾಡಿದ್ದಾರೆ ಎಂಬಂತಹ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಈಗಾಗಲೇ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ ಅನುಷ್ಠಾನ ಆಗ್ತಾ ಇದೆ. ಸುಮಾರು ಈಗಾಗಲೇ ಒಂದು 179 ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಮಹಿಳೆಯರ ಒಂದು ಸ್ವಸಹಾಯ ಗುಂಪುಗಳ ಒಂದು ಒಕ್ಕೂಟಗಳನ್ನ ರಚನೆ ಮಾಡಿದ್ವಿ. ಈ ಒಕ್ಕೂಟಗಳ ಏನು ನಲ್ಲಿ ನೋಂದಣಿಯಾಗಿರ್ತಕ್ಕಂಥ ಸ್ವಸಹಾಯ ಗುಂಪುಗಳ ಮಹಿಳೆಯರ ಬಲವರ್ಧನೆಗಾಗಿ ಅಗಲಿರಲು ಶ್ರಮಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ಈ ಅಭಿಯಾನದಡಿಯಲ್ಲಿರ್ತಕ್ಕಂಥ ಸ್ವಸಹಾಯ ಗುಂಪಿನ ಮಹಿಳೆಯರನ್ನು ನಾವು ಗುರುತು ಮಾಡಿಕೊಂಡು ನಮ್ಮ ಒಂದು ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಅವ್ರಿಗೆ ಏನೆಲ್ಲ ಮಾಡಬೇಕು, ಮೊದಲ ಹಂತವಾಗಿ ನಾವು ಹಣಕಾಸಿನ ಒಂದು ನೆರವನ್ನು ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರೇನು ಸ್ವಸಹಾಯ ಗುಂಪಿನ ಮಹಿಳೆಯರು ಆಹಾರೋತ್ಪನ್ನ ರೊಟ್ಟಿ ಇರ್ಬೋದು, ಚಕ್ಲಿ ಇರ್ಬೋದು, ಹಪ್ಪಳ ಸಂಡಿಗೆ ಅಥವಾ ನಮ್ಮ ಏನು ಮುತ್ತಿನ ಹಾರ ತಯಾರಿಕೆ ಇರ್ಬೋದು, ಲಂಬಾಣಿ ಡ್ರೆಸ್ ಮೇಕಿಂಗ್ ಇರ್ಬೋದು, ಆಮೇಲೆ ವಿವಿಧ ರೀತಿಯಿಂದ ಎಲ್ಲ ಒಂದು ಕರಕುಶಲ ವಸ್ತುಗಳಿರ್ಬೋದು, ಎಲ್ಲ ಒಂದು ಫ್ಯಾಬ್ರಿಕೇಶನ್ಸ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಹಲವಾರು ರೀತಿಗಳಲ್ಲಿ ಈಗ ಉತ್ಪನ್ನ ಮಾಡ್ತಾ ಇದ್ದಾರೆ. ಈ ಉತ್ಪನ್ನ ಮಾಡ್ತಕ್ಕಂಥ SHG ಮಹಿಳೆಯರನ್ನ ಏನು ಕಡುಬಡುವ ಮಹಿಳೆಯರನ್ನ ಗುರುತು ಮಾಡಿಕೊಂಡು ಅವರಿಗೊಂದು ವೇದಿಕೆ ಕಲ್ಪಿಸ್ಲಿಕ್ಕೆ, ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಏನಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಉತ್ಪನ್ನಗಳನ್ನು ತಯಾರಿಸಿ ಮಾಡ್ತಕ್ಕಂಥ SHGಗಳೊಂದು ಪಟ್ಟಿ ಮಾಡಿಕೊಂಡು ಆ ಪಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಒಂದು ವೇದಿಕೆಯಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2022 ಅಂಗವಾಗಿ ಒಂದು ಟಿಪ್ಪು ಸುಲ್ತಾನ್ ಉದ್ಯಾನವನ ರಾಯಚೂರದಲ್ಲಿ ಒಂದು 5 ದಿನಗಳ ಕಾಲ ಒಂದು ಸ್ಟಾಲ್ ಹಾಕಿವಿ. ಸುಮಾರು ಇದರಲ್ಲಿ 30 ಮಳಿಗೆಗಳಿದ್ದಾವೆ. ಸುಮಾರು ಈಗಾಗಲೇ ಕಳೆದ 2 ದಿನಗಳಿಂದ ಒಂದು 60 SHG ಮಹಿಳೆಯರು ತಮ್ಮ ತಮ್ಮ ಉತ್ಪನ್ನಗಳನ್ನ ಖಾರದ ಪುಡಿ ಇರ್ಬೋದು, ಹಪ್ಪಳ ಸಂಡಿಗೆ, ಬೇರೆ ಬೇರೆ ವಿವಿಧ ರೀತಿಯ ಸುಮಾರು ಒಂದು 20-30 ವೆರೈಟಿ ಆಫ್ ದ ಉತ್ಪನ್ನಗಳನ್ನೆಲ್ಲ ಈಗಾಗಲೇ ಪ್ರದರ್ಶನ ಮಾಡ್ತಾ ಇದ್ದಾರೆ, ಮಾರಾಟನೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ 2 ದಿವಸ ಈ ಒಂದು ಕಾರ್ಯಕ್ರಮ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿರುತ್ತದೆ. ಇನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು SHG ಮಹಿಳೆಯರಿಗೆ ಒಂದು ಪ್ಲಾಟ್ಫಾರ್ಮ್ ಆದ ನಂತರ ಅವರಿಗೆ ಬ್ರ್ಯಾಂಡಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಒಂದು ಮಾರ್ಕೆಟಿಂಗ್ ಒಂದು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾ ಪಂಚಾಯತಿಯಿಂದ ನಮ್ಮ CEO ಮೇಡಮ್ ಅದರ ನೂರ್ ಜಹರ ಖಾನಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ PD ಸರ್ ಅವರು, ಮಾಡೋಳಪ್ಪ ಸರ್ ಅವ್ರನ್ನು ಈಗಾಗಲೇ ಬ್ರ್ಯಾಂಡಿಂಗು, ಮತ್ತು ನಮ್ಮಲ್ಲಿ ಏನು ಖಾರದ ಪುಡಿ ಇತ್ತಂದರೆ ಹಾಸ್ಟೆಲ್ಗಳಿಗೆಲ್ಲ ಸಪ್ಲೈ ಮಾಡಲಿಕ್ಕೆ ಒಂದು ಲಿಂಕೇಜ್ ಮಾಡ್ತಾ ಇದ್ದಾರೆ. ಈಗಾಗಲೇ ಚಾಕ್ ಪೀಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನ DDP ಆಫೀಸು, ಶಿಕ್ಷಣ ಇಲಾಖೆಗೆ ಒಂದು ಕನ್ವರ್ಜೆನ್ಸಿ ಒಗ್ಗೂಡಿಸಿಕೆ ಮೂಲಕ ಈಗ ಯೋಜನೆಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಏನು ಆಹಾರ ಉತ್ಪನ್ನ ಏನುಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಅಂಗನವಾಡಿಗೆ ಮೊಟ್ಟೆ ಸಪ್ಲೈ ಮಾಡೋದಿರ್ಬೋದು, ಶೇಂಗಾ ಚಿಕ್ಕಿ ಸಪ್ಲೈ ಮಾಡಲಿಕ್ಕಿರ್ಬೋದು, ಇವೆಲ್ಲ ಒಂದು ಕನ್ವರ್ಜೆನ್ಸಿ ಮಾಡಲಿಕ್ಕೆ ಈ ಒಂದು ಇವತ್ತು ಸ್ಟಾಲ್ ಹಾಕ್ಕೊಂಡಿವಿ. ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಸಾಮಾಜಿಕವಾಗಿ ಸಬಲೀಕರಣ ಆಗಬೇಕು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್. ಈಗ ವಿಜಯಕುಮಾರ್ ಅವರು, ಈಗ ರಚನೆಯಾದಂತಹ ಒಂದು ಗುಂಪುಗಳಿಗೆ ಆರ್ಥಿಕ ಸಹಾಯವನ್ನು ಹೇಗೆ ಒದಗಿಸ್ತೀರಿ, ಜೊತೆಗೆ ಅವರಿಗೆ ತರಬೇತಿ ಅನ್ನೋದು ಮುಖ್ಯ. ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಂತಹ ಒಂದು ಪೂರ್ವದಲ್ಲಿ ಮಹಿಳೆಯರಿಗೆ ಅದರ ಒಂದು ಜ್ಞಾನ ಆಗಿರ್ಬೋದು, ಅದನ್ನು ಒಂದು ಪರಿಕರಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಪದ್ಧತಿ ಮುಖ್ಯವಾಗಿ ಅವರಿಗೆ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ತಮ್ಮ NRLM ಹೇಗೆ ಅವರನ್ನು ಸುಸಜ್ಜಿತವಾಗಿ ತರಬೇತಿಯನ್ನು ಮಾಡಿದಿರಿ? ಸರ್, ಈಗಾಗಲೇ ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿವಿ, ಸ್ವಸಹಾಯ ಗುಂಪಿನ ಮಹಿಳೆಯರು ಒಕ್ಕೂಟ ಮಾಡ್ಕೊಂಡಿವಿ. ಆ ಒಕ್ಕೂಟ ಮಾಡಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಮೊದಲನೇದಾಗಿ ಅವರಿಗೆ ಯಾರ್ಯಾರಿಗೆ ಏನೇನು ನೀಡ್ ಬೇಸಿಸ್ ಸರ್ವೆ ಮಾಡ್ಕೊಂಡಿವಿ, ಯಾರ್ಯಾರಿಗೆ ಯಾವುದ್ಯಾವುದು ಟೈಲರಿಂಗ್ ಬೇಕು, ಬ್ಯೂಟಿ ಪಾರ್ಲರ್ ತರಬೇತಿಗಳು ಬೇಕು, ಅಥವಾ ನಮಗೆ ಅವರು ಫ್ಯಾಷನ್ ಡಿಸೈನಿಂಗ್ ಬೇಕು. ಈಗಾಗಲೇ ನಾವು ಇದೇ ವರ್ಷದಲ್ಲಿ 50 ಜನ ಮಹಿಳೆಯರಿಗೂ ನಾವು 4-wheeler ಡ್ರೈವಿಂಗ್ ಕೊಟ್ಟಿವಿ. ನಮ್ಮ ಒಂದು ಕಸ ವಿಲೇವಾರಿ ಪ್ರತಿ ಪಂಚಾಯತಿ ಒಂದೊಂದು ಗಾಡಿ ಕೊಟ್ಟಿದ್ವಿ. ಆ ಒಂದು ಗಾಡಿಗೆ ಡ್ರೈವಿಂಗ್ ಮಾಡಲಿಕ್ಕೆ ಏನೇನು ಅವರಿಗೆ ಕೌಶಲ್ಯಗಳ ಅಗತ್ಯತೆಗಳಿದ್ದಾವೆ, ಆ ಕೌಶಲ್ಯಗಳಿಗೆ ಅಗತ್ಯತೆಗೆ ಸಂಬಂಧಪಟ್ಟಂಗೆ ನಾವು ಒಂದು ಎಂಬ್ರಾಯ್ಡ್ರಿ ಡಿಸೈನಿಂಗ್ ಇರ್ಬೋದು, ಆಮೇಲೆ ಡ್ರೈವಿಂಗ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಹಲವಾರು ತರಬೇತಿ, ಸುಮಾರು ಒಂದು 20-30 ವೆರೈಟೀಸ್ ಆದ ತರಬೇತಿ. ಈಗಾಗಲೇ ನಾವು ಹೈನುಗಾರಿಕೆ ತರಬೇತಿ ಇರ್ಬೋದು, ಈ ಥರ ನಾವು ಹಪ್ಪಳ ಸಂಡಿಗೆ ಪಾಪಾಡು ಏನಂದ್ರೆ ಡಿಫ್ರೆಂಟ್ ಬೇರೆ ಬೇರೆ ವಿವಿಧ ನಾವು ತರಬೇತಿಗಳನ್ನ ಹಮ್ಮಿಕೊಂಡಿದ್ವಿ. ಆ ತರಬೇತಿಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಈಗಾಗಲೇ ನಾವು ಇದೇ ವರ್ಷ 2021-22 ಸಾಲಲ್ಲಿ 800 ಮಹಿಳೆಯರಿಗೆ ತರಬೇತಿ ಕೊಟ್ವಿ. ತರಬೇತಿ ಕೊಡೋದಲ್ಲದೆ ನಾವು ಅವ್ರಿಗೇನು ಮಾಡ್ತೀವಿ ಅಂದರೆ ಪ್ರತಿ ಒಂದು ಗುಂಪಿಗೆ 1.5 ಲಕ್ಷ ನಾವು ಸಾಲದ ರೂಪದಲ್ಲಿ 1 ರೂಪಾಯಿ ಬಡ್ಡಿ ದರದಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಅಂದರೆ ರೆಡ್ಯೂಸ್ ಇಂಟ್ರೆಸ್ಟಲ್ಲಿ ನಾವು ಸಾಲವನ್ನು ಕೊಡ್ತಾ ಇದ್ದೀವಿ. ಸಾಲವನ್ನು ಕೊಡೋದು ಒಂದು ಕಡೆ ಅವ್ರಿಗೆ ತರಬೇತಿ ಕೊಡ್ತೀವಿ, ಎರಡನೇದು ಸಾಲ ಕೊಟ್ಟು ಇಕ್ವಿಪ್ಮೆಂಟ್ ಎಲ್ಲ ಖರೀದಿ ಮಾಡಿಕೊಂಡು ಈಗ 3ನೇ ಹಂತದಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮೊಟ್ಟ ಮೊದಲೇ ಬಾರಿಗೆ ರಾಯಚೂರಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಒಂದು ವ್ಯವಸ್ಥೆ ಮಾಡಲಿಕ್ಕೆ. ಈಗ ಕೊಟ್ಟಂತಹ 1.5 ಲಕ್ಷ ಹಣ ಹೇಗೆ ಅದು ವಿನಿಮಯ ಆಗ್ತಾ ಇದೆ, ಅದರ ಒಂದು ಲೆಕ್ಕಪತ್ರಗಳನ್ನು ಮಹಿಳೆಯರು ಹೇಗೆ ಅದನ್ನು ನಿರ್ವಹಣೆ ಮಾಡ್ತಾರೆ? ಈಗಾಗಲೇ ನಮ್ಗೆ ಏನಾಗಿದೆ ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರನ್ನೇ ನಾವು ಒಬ್ಬರು ಮುಖ್ಯ ಪುಸ್ತಕ ಬರಹಗಾರ ಅಂತ ಒಂದು ತರಬೇತಿ ಕೊಟ್ಟಿದ್ದೀವಿ. ಆ ಒಂದು ಮುಖ್ಯ ಪುಸ್ತಕ ಬರಹಗಾರರಿಗೆ ಪ್ರತಿ ತಿಂಗಳು ನಾವು ಮಾಸಿಕವಾಗಿ ಅಕೌಂಟೆಂಟ್ ಅಂತೇಳಿ ಅವರಿಗೆ 5,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದೀವಿ. ಅವ್ರದ್ದು ಏನಂತಂದರೆ ಪ್ರತಿ ಗುಂಪಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಾಲವನ್ನು ಒಂದೀಗಾಗಲೇ ಪ್ರತಿ ಪಂಚಾಯತಿಲಿ ಒಂದೊಂದು ಆಫೀಸ್ ಓಪನ್ ಮಾಡಿವಿ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಸಂಜೀವಿನಿ ಒಕ್ಕೂಟ ಅಂತ ಒಂದು ಕಚೇರಿ ಓಪನ್ ಮಾಡಿವಿ. ಆ ಕಚೇರಿನಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಇರ್ತಾರೆ. ಎಂ ಬಿ ಕೆ ಅಂತ ಒಬ್ಬರು ಅಕೌಂಟೆಂಟ್ನ ನಾವು ಈಗಾಗಲೇ ಇಟ್ಕೊಂಡಿದ್ವಿ. ಆ ಎಂ ಬಿ ಕೆ ಅನ್ನೋರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಬುಕ್ ಕೀಪಿಂಗ್ ಇನ್ ಪರಿಶೀಲನೆ ಮಾಡಿಕೊಂಡು ದಾಖಲಾತಿಗಳನ್ನ ನಿರ್ವಹಣೆ ಮಾಡಿಕೊಂಡು ಸಾಲ ಕೊಡ್ತಾರೆ. ಒಂದು 12 ತಿಂಗಳಿಂದ ಹಿಡಿದು 36 ತಿಂಗಳವರೆಗೆ ಕಂತುಗಳಿರುತ್ತೆ. ಒಂದು ವರ್ಷದಿಂದ ಹಿಡಿದು 3 ವರ್ಷವರೆಗೆ ಅವರು ಸಾಲ ತಗೊಳ್ಬಹುದು. ಪ್ರತಿ ಮಾಸಿಕವಾಗಿ ಅಸಲು ಮತ್ತು ಎಷ್ಟು ಕಟ್ಟಬೇಕು, ಬಡ್ಡಿ ಎಷ್ಟು ಕಟ್ಟಬೇಕಂತ ಒಂದು ಚಾರ್ಟ್ ಕೊಡ್ತೀವಿ. ಅದರ ಅಂಗವಾಗಿ ಅವ್ರದ್ದು ಗುಂಪಿಗೆ ಹೋಗಿ ನಾವು ಕೊಟ್ಟಂತ ಹಣನ ಮಾಸಿಕವಾಗಿ ಕಟ್ಟಿಸ್ಕೊಂಡು ಬ್ಯಾಂಕಿಗೆ ನಾವು ಮರುಪಾವತಿ ಮಾಡ್ತಾ ಇರ್ತೀವಿ. ಜೊತೆಗೆ ಈಗ ಜಿಲ್ಲೆಯಲ್ಲಿ ಎಷ್ಟು ಒಕ್ಕೂಟಗಳಿದ್ದಾವೆ, ಎಷ್ಟು ಸ್ವಸಹಾಯ ಸಂಘಗಳು ನಿಮ್ಮ NRLM ಅಡಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾವೆ? ಈಗಾಗಲೇ ನಾವು ಜಿಲ್ಲೆಯಲ್ಲಿ 179 ಗ್ರಾಮ ಪಂಚಾಯತಿಗಳಲ್ಲಿ 179 ಒಕ್ಕೂಟಗಳನ್ನ ರಚನೆ ಮಾಡಿವಿ. ನಾವು 179 ಒಕ್ಕೂಟಗಳಲ್ಲಿ 4,800 ಸ್ವಸಹಾಯ ಗುಂಪುಗಳು ನಮ್ಮ NRLM ಅಡಿನಲ್ಲಿ ಸೇರ್ಪಡೆಗೊಂಡಿದೆ. ಸುಮಾರು 44,000 ಮಹಿಳೆಯರು ನಮ್ಮ NRLM ಅಲ್ಲಿ ಈಗಾಗಲೇ ಸೇರ್ಪಡೆ ಆಗಿದ್ದಾರೆ ಸರ್. ಹೆಚ್ಚು ಕಡಿಮೆ ನಾವು 92 ಒಕ್ಕೂಟಗಳಿಗೆ ಈಗಾಗಲೇ ನಾವು 17 ಕೋಟಿ ರೂಪಾಯಿನ ಸಾಲವನ್ನು ಕೊಡಲಿಕ್ಕೆ ಅಂತೇಳಿ ನಾವು ಅನುದಾನವನ್ನು ಬಿಡುಗಡೆ ಮಾಡಿದ್ವಿ. ಜೊತೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಯಾವ ಪಂಚಾಯತಿಯಲ್ಲಿ ಅಥವಾ ಇಂಟ್ರೆಸ್ಟ್ ಇದ್ದಂತಹ ಒಂದು ಗ್ರಾಮಗಳಲ್ಲಿ ಇನ್ನೂ ಈ ಗುಂಪುಗಳನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ? ಅವರು ಹೇಗೆ ಸಂಪರ್ಕವನ್ನು ಮಾಡಬೇಕು ಈ ಒಂದು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಲಿಕ್ಕೆ? ಈಗಾಗಲೇ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನಾವು ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅಂತ ಆಯ್ಕೆ ಮಾಡಿದ್ವಿ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಂತ. ಅವರ ಕೆಲಸ ಏನಂದ್ರೆ ಪ್ರತಿ ಒಂದು ಕುಟುಂಬದಿಂದನೂ ಒಬ್ಬ ಮಹಿಳೆ ಆದ್ರೂ ಸ್ವಸಹಾಯ ಗುಂಪಲ್ಲಿ ಇರಬೇಕು. ಅತ್ತೆನ ಇರಲಿ, ಸೊಸೆನ ಇರಲಿ, ಮಗಳನ್ನ ಇರಲಿ, ಯಾರಾದರೂ ಒಬ್ಬ ಮಹಿಳೆನೂ ಯಾರೂ ನಮಗೆ SHGಯಿಂದ ದೂರ ಉಳಿಬಾರ್ದು. ಪ್ರತಿ ಕುಟುಂಬದಿಂದನೂ ನಮಗೆ ಒಬ್ಬ ಮಹಿಳೆ ಆದರೂ ಸ್ವಸಹಾಯ ಗುಂಪಿಗೆ ಸೇರ್ಪಡೆ ಆಗಬೇಕು. ಸ್ವಸಹಾಯ ಗುಂಪಿಗೆ ನಾವು ಸೇರ್ಪಡೆ ಆದ ನಂತರ ಅವರ ಒಂದು ಸಾಮಾಜಿಕವಾಗಿ ಸಬಲೀಕರಣ ಆಗಲಿಕ್ಕೆ ಒಂದು ಒಕ್ಕೂಟಗಳ ಮೂಲಕ ಸಾಮಾಜಿಕವಾಗಿ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿರ್ಬೋದು, ಗ್ರಾಮ ಸಭೆಗಳಲ್ಲಿ ಅವರು ಭಾಗವಹಿಸೋದಿರ್ಬೋದು, ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು. ಜೊತೆಗೆ ಅದರ ಜೊತೆಗೆ ಆರ್ಥಿಕವಾಗಿ ಚಟುವಟಿಕೆಗಳನ್ನ ತಗೊಳ್ಳಿಕ್ಕೆ ನಮ್ಮ ಒಂದು ಯೋಜನೆಯ ವತಿಯಿಂದ ಅವರಿಗೆ ನಿರಂತರವಾಗಿ ತರಬೇತಿ ಕೊಡ್ತೀವಿ. ಇದರಲ್ಲಿ ಡಿಮಾಂಡ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಜನರದು ಒಂದು 20-30 ಜನದ ಬೇಡಿಕೆ ಅನುಸಾರವಾಗಿ ಆ ಒಂದು ತರಬೇತಿನ ನಾವು ಅವ್ರದೇ ಪಂಚಾಯತಿ ವ್ಯಾಪ್ತಿನಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ಕೊಳ್ತೀವಿ. ಇದ್ರದ್ದು ಯಾವುದೇ ಒಂದು ತರಬೇತಿ ಇಷ್ಟೇ ಅಂತ ಲಿಮಿಟ್ ಇಲ್ಲ. ಡಿಮಾಂಡ್ ಅಂದ್ರೆ ಅವರ ಒಂದು ಬೇಡಿಕೆ ಅನುಸಾರವಾಗಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಎಷ್ಟಾದರೂ ಮಹಿಳೆಯರು ಬರ್ಬೋದು, ಪ್ರತಿ ಒಂದು ಕುಟುಂಬದಿಂದ ಮಹಿಳೆಯರು ಇರಲೇಬೇಕು. ಬಹಳಷ್ಟು ಜನ ಮುಂದುವರೆದವರಿದ್ದಾರೆ, ಯಾರ್ಯಾರು ನಮಗೆ ಕಡುಬಡವರು ಅಂತಿದ್ದಾರೆ ಅವ್ರನ್ನ ನಾವು ಸೇರ್ಪಡೆ ಮಾಡಲಿಕ್ಕೆ ಈಗಾಗಲೇ ನಿರಂತರವಾಗಿ ಶ್ರಮಿಸ್ತಾ ಇದ್ವಿ. ಸುಮಾರಷ್ಟು ಈಗ ಇದೇ ವರ್ಷದಲ್ಲಿ ನಾವು ಸುಮಾರು 1,000 ಹೊಸ ಗುಂಪುಗಳನ್ನ ರಚನೆ ಮಾಡ್ಕೊಂಡ್ವಿ. ಯಾಕಂದ್ರೆ ಗುಂಪಲ್ಲೇ ಇದ್ದಿಲ್ಲ ಅವರು, ಕನಿಷ್ಠ ಅಂತಂದ್ರೆ 10,000 ಜನ ನಮಗೆ ಸೇರ್ಪಡೆ ಆಗಿದ್ದಾರೆ. ಅದರಂಗ ನಮಗೆ ಪ್ರತಿ ವರ್ಷನೂ ನಮಗೆ ಯಾರ್ಯಾರು ಗುಂಪಿಂದ ಹೊರಗುಳಿದಾರೆ, ಬಡವರು ಇರ್ಬೋದು, ಕಡುಬಡವರು ಇರ್ಬೋದು, ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು, ಅವ್ರನ್ನೆಲ್ಲ ಗುರುತು ಮಾಡಿಕೊಂಡು ನಾವು ಮೇನ್ ಸ್ಟ್ರೀಮ್ ಅಂದ್ರೆ ಒಂದು ಮುನ್ನೆಲೆಗೆ ತಗೊಂಬಂದು ಅವರಿಗೆ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಒಕ್ಕೂಟದಲ್ಲಿ ಅಥವಾ ಸ್ವಸಹಾಯ ಗುಂಪುಗಳಲ್ಲೇ ಸೇರ್ಪಡೆ ಮಾಡ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ತಮ್ಮ ಒಂದು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಯಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮ ಕೌಶಲ್ಯವನ್ನು ಅನಾವರಣಗೊಳಿಸಿದ್ದಾರೆ. ಇಲ್ಲಿ ಬಳೆಯಾಗಿರ್ಬೋದು, ಒಂದು ಹೊಲಿಗೆ ಆಗಿರ್ಬೋದು, ಹೂವಿನ ಹಾರಗಳಾಗಿರ್ಬೋದು, ಚಕ್ಲಿ ಆಗಿರ್ಬೋದು, ಸೊಂಡಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾಕಷ್ಟು ಮಹಿಳೆಯರು ತಮ್ಮ ಒಂದು ಉತ್ಪನ್ನಗಳನ್ನು ಪ್ರದರ್ಶನ ಮಾಡಿದ್ದಾರೆ, ಮಾರಾಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ಬಹಳ ಒಂದು ಸವಾಲಿನ ಕೆಲಸ. ಅವು ಉತ್ಪಾದನೆಯಾದಂಥ ಒಂದು ವಸ್ತುಗಳಿಗೆ ತಮ್ಮ ಒಂದು NRLM ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಹೇಗೆ ಅದನ್ನು ಬ್ರ್ಯಾಂಡಿಂಗ್ ಆಗಿರ್ಬೋದು, ಲೇಬಲ್ ಆಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆಗೆ ಹೇಗೆ ಸಹಕಾರವನ್ನು ತಾವು ಕೊಡ್ತಾ ಇದ್ದೀರಿ? ಸರ್, ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ಇದು ಏನು ಜಿಲ್ಲಾ ಪಂಚಾಯತ್ ರಾಯಚೂರು ವತಿಯಿಂದ ಈಗಾಗಲೇ ನಾವು ಏನು ಮಾಡಿದ್ವಿ ಅಂದರೆ ಸರ್, ಸುಮಾರು ಒಂದು 50 ಜನಕ್ಕೆ FSSI ಲೈಸೆನ್ಸ್ ಕೊಡಿಸಿದ್ವಿ. ಮೊದಲನೇ ಹಂತವಾಗಿ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಸಿಬ್ಬಂದಿಗಳಿಗೆ ಏನು ಫುಡ್ ಸೇಫ್ಟಿ ಸೆಕ್ಯೂರಿಟಿ ಏನು ನಮಗೇನಿದೆ, FSSI ಲೈಸೆನ್ಸ್ ಇದೆ, ಈಗಾಗಲೇ ತರಬೇತಿನ ಕೊಟ್ಟಿದ್ವಿ. ಈಗಾಗಲೇ ತರಬೇತಿನ ಕೊಟ್ಟು ನಾವು ನಮ್ಮಲ್ಲಿ ಇರ್ತಕ್ಕಂಥ 125 ಬೆನಿಫಿಷರಿನ ಗುರುತು ಮಾಡಿಕೊಂಡು ಈಗಾಗಲೇ ನಮಗೆ ಏನು PMFME ಅಂತ ಹೇಳ್ತೀವಿ, ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಒಂದು ಯೋಜನೆ ಅಡಿನಲ್ಲಿ ಈಗಾಗಲೇ 125 ಜನ ಫಲಾನುಭವಿಗಳದ್ದು ಆಯ್ಕೆ ಮಾಡಿಕೊಂಡು ಅವ್ರದ್ದು ಅಪ್ರೂವಲ್ ಆಗಿದ್ದೆವು. ಅಂದರೆ ನಮ್ಮ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿನಲ್ಲಿ ಈಗಾಗಲೇ ಆಯ್ಕೆ ಆಗಿದ್ದಾರೆ. ನಮ್ಮದೇನೆಂದರೆ ಯಾರ್ಯಾರು ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರಿದ್ದಾರೆ ಅವರಿಗೆ ನಮ್ಮ ಒಂದು ಮುನ್ನೆಲೆಗೆ ತರಬೇಕಂತಂದ್ರೆ ಈಗಾಗಲೇ ನಮ್ಮ NRLM ಯೋಜನೆಯಿಂದ ಈ ಸಾಲಿನಲ್ಲಿ ಮಾಸಿಕ ಸಂತೆಗಳನ್ನ ಆಯೋಜನೆ ಮಾಡ್ತದೆ. ಅಂದ್ರೆ ನಮ್ಮ ಹೋಬಳಿ ಮಟ್ಟದಲ್ಲಿ ಸಂತೆಗಳು ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಸಂತೆಗಳಾದಾಗ ಸೇಮ್ ನಾವು ಇವತ್ತೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಯಾವ ರೀತಿ ಸ್ಟಾಲ್ಗಳು ಹಾಕಿವಿ ಅದೇ ರೀತಿಯಾಗಿ ಹೋಬಳಿನಲ್ಲಿ ನಾವು ಸಂತೆಗಳು ಆಗ್ತಾ ಇದ್ವಿ. ಅಂದ್ರೆ ಸಂತೆನಲ್ಲಿ ಶೆಡ್ ಹಾಕಿ ಸಂತೆನಲ್ಲಿ ಬರ್ತಕ್ಕಂಥ ಎಲ್ಲ ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಸ್ವಸಹಾಯ ಗುಂಪಿನ ಉತ್ಪನ್ನಗಳನ್ನ ಪ್ರದರ್ಶನ ಮಾಡ್ತಾ ಇದ್ವಿ. ಮೊದಲನೇ ಹಂತವಾಗಿ ನಾವು ಇಂಥ ಉತ್ಪನ್ನಗಳು ಸ್ವಸಹಾಯ ಗುಂಪಿನವರು ಮಾಡ್ತಾ ಇದ್ದಾರೆ ಅಂತೇಳಿ. ಅದರ ನಂತರ ನಾವು ಈಗಾಗಲೇ FSSI ಲೈಸೆನ್ಸ್ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಲೋಕಲ್ ಮಾರುಕಟ್ಟೆಯಿಂದ ನಾವು ಹುಡುಕ್ತಾ ಇದೀವಿ. ಸರ್ಚಿಂಗ್ ಮಾಡಿದ್ರೆ ಸ್ಥಳೀಯವಾಗಿ ಮಾರುಕಟ್ಟೆ ನಮಗೆ ಸಿಕ್ಕಲ್ಲಿ, ಜೊತೆಗೆ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಟೈಅಪ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಪೋತ್ನಾಳ್ದು ಟೆರಾಕೋಟಾ ಜ್ಯುವೆಲರ್ಸ್ ಮಣ್ಣಿನಿಂದ ಅಲಂಕಾರ ಆಭರಣಗಳು ಮಾಡ್ತಿದ್ರೆ ಅಮೆಜಾನಲ್ಲಿ ಲಭ್ಯ ಇದ್ದಾವೆ. ಅದೇ ರೀತಿ ಎಲ್ಲ ಉತ್ಪನ್ನಗಳು ಸಹ ನಾವು ಅಮೆಜಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ನಮ್ಮ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಲಭ್ಯ ಇರಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಾಗಿ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇದ್ದೀವಿ ಸರ್. ಕೊನೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 5 ದಿನಗಳವರೆಗೆ ನಡೆಯುತ್ತಿರುವಂತಹ ಈ ಒಂದು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ನಮ್ಮ ನಗರದ ವಾಸಿಗಳಾಗಿರ್ಬೋದು, ಜೊತೆಗೆ ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು, ಹೇಗೆ ಇದನ್ನು ಸ್ಪಂದಿಸಬೇಕು, ಇದರ ಹೇಗೆ ಬೆನ್ನತ್ತಬೇಕು, ಮುಂಬರುವ ದಿನಗಳಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಸಬಲೀಕರಣ ಆಗಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳುವರಿಗೆ ಅಥವಾ ಮುಂದಿನ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ವಿಜಯಕುಮಾರ್ ಅವರೇ ಹೇಳಿ. ಸರ್, ಆ್ಯಕ್ಚುಲಿ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ಯಾಕಂದರೆ ಪ್ರಥಮ ಬಾರಿಗೆ ನಾವು ಜಿಲ್ಲೆಯಲ್ಲಿ ಸ್ವಸಹಾಯ ಗುಂಪುಗಳ ಮಹಿಳೆಯರಿಂದ ಉತ್ಪಾದಿಸ್ತಕ್ಕಂಥ ಒಂದು ಉತ್ಪನ್ನಗಳ ಒಂದು ಪ್ರದರ್ಶನ ಇಟ್ಕೊಂಡಿದ್ದೀವಿ. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಹಲವಾರು ನಮಗೆ ಮಹಿಳೆಯರು ನಾವು ಆಸಕ್ತಿ ಮಾಡ್ತೀವಿ ಅಂತ ನಾವು ತುಂಬ ಡಿಮಾಂಡ್ ಬೇಸಿಸ್ನ ಮೇಲೆ ನಮಗೆ ಬರ್ತಾ ಇರೋದ್ರಿಂದ ನಾವು ರೊಟೇಷನ್ ಬೇಸಿಸ್ ಮೇಲೆ ಈಗಾಗಲೇ 2 ದಿನ ನಮ್ಮ ಕಂಪ್ಲೀಟ್ ಆಗಿ ಸ್ಟಾಲಲ್ಲಿ ಸುಮಾರು ಒಂದು 70-80 ಗುಂಪಿನ ಮಹಿಳೆಯರು ಭಾಗವಹಿಸಿದ್ರು. ಈಗ 3ನೇ ದಿವಸದಲ್ಲಿ ನಮಗೆ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಇದನ್ನು ನಮಗೆ 4-5 ದಿನಗಳ ಕಾಲ ಈ ವರ್ಷಕ್ಕೆ ನಾವು ಮುಕ್ತಾಯ ಮಾಡ್ತಿದ್ವಿ. ಇದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷನೂ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಇದನ್ನ ಸಸ್ಟೈನಬಲ್ ಆಗಿ ಅಂದ್ರೆ ನಿರಂತರವಾಗಿ ಒಂದು ಮಾರುಕಟ್ಟೆನ ನಮಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಮಗೆ ಕಲ್ಪಿಸಿಕೊಟ್ರೆ ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಒಂದು 800 ಗ್ರಾಮಗಳಿದ್ದಾವೆ. ಪ್ರತಿ ಗ್ರಾಮದ ಒಂದೊಂದು ಪ್ರಾಡಕ್ಟ್ಗಳನ್ನ ಸಹ ನಾವು ಒಂದು ಮಾರುಕಟ್ಟೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ನ ನಮ್ಮ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ನಾವೊಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಎಲ್ಲ ಒಂದು ಮಹಿಳೆಯರ ಪರವಾಗಿ. ಆ ಮಹಿಳೆಯರು ಒಂದು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ನಮ್ಮ ಒಂದು ಉತ್ಪನ್ನ ಮಾಡಿರ್ತಕ್ಕಂಥದ್ದಕ್ಕೆ ಮಾರುಕಟ್ಟೆ ಸಿಗಬೇಕು, ಅವರ ಒಂದು ಕುಟುಂಬ ಬದಲಾವಣೆ ಆಗಿ ಒಂದು ಯಶಸ್ವಿಯಾಗಿ ಜೀವನ ನಡೆಸಲಿ ಅಂತ ನಮ್ಮ ಯೋಜನೆಯಿಂದ ನಾನು ಆಶಿಸ್ತಾ ಇದ್ದೀನಿ ಸರ್. ನಮ್ಮ ಒಂದು ದೂರವಾಣಿ ಸಂಖ್ಯೆ 9739581915. ಈಗ ನಮ್ಮ ಜೊತೆ ಈ ಒಂದು ಮಾಹಿತಿ ಹಾಗೂ ಮಾರಾಟ ಪ್ರದರ್ಶನ ವ್ಯವಸ್ಥೆಯಲ್ಲಿ ಒಂದು ಮಳಿಗೆಯನ್ನು ಇಟ್ಕೊಂಡಿದ್ದಾರೆ ಕವಿತಾ ಅವರು. ಇವರು 1000 ಗ್ರಾಮ ಪಂಚಾಯತಿಯ ಶಾಖಾಪುರ ಗ್ರಾಮದ ಸ್ವಸಹಾಯ ಸಂಘದ ಫಲಾನುಭವಿಗಳು. ಅವರು ತಮ್ಮ ವಿಚಾರಗಳನ್ನು ಈ ಒಂದು ಮಾರಾಟ ಹಾಗೂ ಪ್ರದರ್ಶನದ ಸಂದರ್ಭದಲ್ಲಿ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಕವಿತಾ ಅವರೇ, ತಮ್ಮ ಸ್ವಸಹಾಯ ಸಂಘದ ಇತಿಹಾಸ ಹೇಗೆ ರಚನೆ ಮಾಡಿಕೊಂಡಿರಿ, ಏನೇನು ವಸ್ತುಗಳನ್ನು ತಾವು ಉತ್ಪಾದನೆ ಮಾಡ್ತೀರಿ, ಏನೇನು ಮಾರಾಟದ ವ್ಯವಸ್ಥೆಯನ್ನು ಈ ಒಂದು ಸಂದರ್ಭದಲ್ಲಿ ತಾವು ತಂದಿದ್ದೀರಿ? ಸರ್, ನಮ್ಮ ಹೆಸರು ಕವಿತಾ, ಶಿರವಾರ ತಾಲೂಕಿನಿಂದ ಬಂದಿದ್ದೀವಿ. ಊರು ಶಾಖಾಪುರ ಗ್ರಾಮ ಪಂಚಾಯತಿ 1000 ಸರ್. ನಾವು ಮೊದಲು ಸ್ವಸಹಾಯ ಸಂಘಗಳು ಅಂತ ಮಾಡ್ಕೊಂಡಿದ್ದೀವಿ ಸರ್, ಉಳಿತಾಯವನ್ನು ಮಾಡ್ಕೊಂತ ಬಂದಿದ್ದೀವಿ ಸರ್. ಈಗ 2-3 ವರ್ಷದ ಹಿಂದೆ ಸರ್, ನಮ್ಮ NRLM ಯೋಜನೆ ಕಡೆಯಿಂದ ಸ್ವಸಹಾಯ ಗುಂಪುಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದೆ ಸರ್. ಇಂಥ ಸ್ವಸಹಾಯ ಸಂಘದವರಿಗೆ ಕಡು ಬಡವರು ಇದ್ದವ್ರನ್ನ ಆಯ್ಕೆ ಮಾಡಿಕೊಂಡು ಬಡವರು ರೀತಿಯಲ್ಲೇ ಇರುವಂಥ ಹೆಣ್ಣು ಮಕ್ಕಳಿಗೆ ಸವಲತ್ತುಗಳನ್ನು ಸಹಾಯಧನವನ್ನು ಬಿಡುಗಡೆ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ಶಾಲೆ ಬಿಟ್ಟಂಥ ಮಕ್ಕಳು ಇರ್ಬೋದು, ಯಾರಾದರೂ ಇರ್ಬೋದು ಸರ್, ಮತ್ತೆ ಎಜುಕೇಷನ್ ಇದ್ದಂಥವ್ರು ಓದಿಬಿಟ್ಟ ಮನೆ ಕುಂತ್ಕೊಂಡು ಇದ್ದಂಥವ್ರು ಸರ್, ಅವ್ರಿಗೆ ತರಬೇತಿ ಕೊಡಿಸಿ ಕೆಲಸ ಕೊಡಿಸುವಂಥ ಕಾರ್ಯಕ್ರಮ ನಮ್ಮ NRLM ಟೀಮ್ನಲ್ಲಿದೆ ಸರ್. ಅದೇ ಥರ ನಮ್ಮ ಸಾಂಬಾರು ಪೌಡರು ಪುಳಿಯೋಗರೆ ಪೌಡರ್ ಸರ್ ತರಬೇತಿಯನ್ನು ಕೊಟ್ಟಿದ್ದಾರೆ ಸರ್, ಟ್ರೈನಿಂಗ್ ಕೊಟ್ಟಿದ್ದಾರೆ. ಟ್ರೈನಿಂಗ್ ಕೊಡಿಸಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟು ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಒಂದು ಬೇಕಾಗಿತ್ತು ಸರ್. ಈಗ ಮಾರ್ಕೆಟಿಂಗು ಇಂಥಲ್ಲೆಲ್ಲ ಸಂತೆ ಮೇಳಗೆಲ್ಲ ಕರೆದು ನಮ್ಮ ಮಾರ್ಕೆಟಿಂಗ್ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಬಲೀಕರಣ ಮಾಡ್ಕೋಬೇಕು ಹೆಣ್ಮಕ್ಳು ಅಂತೇಳಿ ಇದು ಮಾಡಿದ್ದಾರೆ ಸರ್. ಈಗ ಕವಿತಾ ಅವರೇ, ಈಗ ತಮ್ಮದು ಸಂಘದ ಹೆಸರೇನು, ಜೊತೆಗೆ ಎಷ್ಟು ಜನ ಸದಸ್ಯರಿದ್ದೀರಿ, ನಿಮಗೆ NRLM ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಅನುದಾನವನ್ನು ತಾವು ಕೊಟ್ಟ್ರಿ, ಅದನ್ನು ಹೇಗೆ ತಾವು ಬಳಕೆ ಮಾಡ್ಕೊಂಡ್ರಿ? ಸಂಘ ಸರ್, ಮಹಾಲಕ್ಷ್ಮಿ ಸಂಘ ಅಂತೇಳಿ ಬಂದು ಶಾಖಾಪುರ ಸರ್. ನಾವು 1000 ಪಂಚಾಯತಿಯಲ್ಲಿ MBK ಆಗಿ ಕೆಲಸ ಮಾಡಿಸ್ತೀವಿ ಸರ್. 1000 ಪಂಚಾಯತಿಯಲ್ಲಿ ಒಕ್ಕೂಟ ಆಗಿದೆ ಸರ್, 24 ಸಂಘ ಕೂಡಿಸಿ ಒಂದು ಒಕ್ಕೂಟ ಮಾಡಿದ್ದೀವಿ ಸರ್. ಅದರ ಹೆಸರು ಭಾರತಾಂಬೆ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ 1000 ಅಂತ ಹೇಳಿಕೊಂಡಿದ್ದೆ ಸರ್. ನಮ್ಗೆ 21 ಲಕ್ಷ ಬಿಡುಗಡೆ ಆಗಿದೆ ಸರ್ ಅನುದಾನ. ಅದರಲ್ಲಿ 9 ಸಂಘಗಳಿಗೆ ಕೊಟ್ಟಿದ್ದೀವಿ ಸರ್. 9 ಸಂಘಗಳಿಗೆ ಒಂದು 10 ಲಕ್ಷ ಅನುದಾನ ಕೊಟ್ಟಿದ್ದೀವಿ ಸರ್. ನಾವು ಈಗ ಒಂದು 5 ಸಂಘಗಳದ್ದು ಅನುದಾನ ತಗೊಂಡಿದ್ದೀವಿ ಸರ್, ವಾಪಸ್ ರಿಟರ್ನ್ ಕಟ್ಸ್ಕೊಂಡಿದ್ದೀವಿ. ಇನ್ನ 4 ಸಂಘಗಳು ಕಟ್ಟೋದು ಇದೆ ಸರ್ ಬಾಕಿ. ಸಾಲ ತಗೊಂಡ್ಮೇಲೆ ಅದನ್ನು ಕಟ್ಟೋದು ವ್ಯವಸ್ಥೆ ಹೇಗಿದೆ? ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸರ್. ತಿಂಗಳಿಗೊಂದು ಬೇರೆ ನಾವೇ ಮನೆಗೆ ಹೋಗಿ ಕಟ್ಸ್ಕೊಂಡ್ ಬರ್ತೀವಿ ಸರ್. ಒಂದು ಆಡು ಸಾಕಣೆ ಆದ್ರೂ ಮಾಡಿರ್ಬೋದು, ಕುರಿ ಸಾಕಣೆ ಆದ್ರೂ ಮಾಡಿರ್ಬೋದು, ಹೈನುಗಾರಿಕೆ ಆಗಿ ಮಾಡಿರ್ಬೋದು, ಈಗ ಹಪ್ಪಳ ಸೊಂಡಿಗೆ ತಯಾರ ಮಾಡೋಕ್ಕಾದ್ರೂ ತಗೊಂಡಿರ್ಬೋದು. ಅವ್ರು ತಗೊಂಡು ಯೂಸ್ ಮಾಡ್ಕೊಂಡಿದ್ದಾರೆ ಸರ್, ಬಳಕೆ ಮಾಡಿಕೊಂಡು ತಿಂಗಳ ತಿಂಗಳ ವಾಪಸ್ ರಿಟರ್ನ್ ಕಟ್ತಾ ಇದ್ದಾರೆ ಸರ್. ಈಗ ಕವಿತಾ ಮಾ, ಈಗ ನಿಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ 1000 ಒಕ್ಕೂಟ ಇದೆಯಲ್ಲ, ಏನು ಮುಖ್ಯವಾದ ಉತ್ಪನ್ನಗಳನ್ನ ತಾವು ಉತ್ಪಾದನೆ ಮಾಡ್ತೀರಿ? ನಾವು ಏನು ಮುಖ್ಯವಾದ ಉತ್ಪನ್ನ ಮಾಡ್ತೇವೆ ಅಂತಂದ್ರೆ ಸರ್, ಸಾಂಬಾರ್ ಪೌಡರ್ ಸರ್, ಪುಳಿಯೋಗರೆ ಪೌಡರ್ ಸರ್, ಅದಕ್ಕೆ ಬರುವಂತ ಶಾವಿಗೆ ಮತ್ತೆ ಹಪ್ಪಳ ಈ ತರದ್ದೆಲ್ಲ ಉತ್ಪನ್ನ ಮಾಡ್ತೀವಿ ಸರ್. ರೊಟ್ಟಿ ಮೊದಲು ಮೇನ್ ರೊಟ್ಟಿ ಸರ್, ಮಿಷನ್ ನಮ್ಮ ಊರುಗಳಲ್ಲಿ ಇರೋದು. ರೊಟ್ಟಿಯನ್ನು ಮಿಷನ್ ತರ ಮಾಡ್ಕೊಂಡು 5 ರೂಪಾಯಿಗೆ ಒಂದು ರೊಟ್ಟಿ ಮಾರಾಟ ಮಾಡ್ತೀವಿ ಸರ್. ಹೇಗೆ ಅನ್ಸುತ್ತಮ್ಮ, ಈಗೆಲ್ಲ ನೀವು ಹಳ್ಳಿಯಲ್ಲಿ ಇದ್ದವರು, ಸಿಟಿಗೆ ಬಂದಿಷ್ಟೆಲ್ಲ ಪ್ರೊಡಕ್ಟ್ ಮಾಡೋದು, ತಯಾರು ಮಾಡೋದು, ವ್ಯವಹಾರಗಳನ್ನು ನೋಡ್ಕೊಳ್ಳೋದು, ಹೆಣ್ಮಕ್ಕಳಾಗಿ ವ್ಯವಹಾರಗಳನ್ನ ನೋಡ್ಕೊಳ್ಳೋದು, ನಿಮ್ಗೆ ಹೆಂಗೆ ಅನ್ಸುತ್ತೆ? ಬಹಳ ಚೆನ್ನಾಗಿದೆ ಸರ್, ತುಂಬಾ ಸಂತೋಷವಾಯ್ತು ಸರ್. ನಾವು ನೋಡಿದ್ರೆ ಕೃಷಿ ಕೆಲಸ ಮಾಡ್ತೀವಿ ಸರ್, ಕೃಷಿ ಕೆಲಸ ಮಾಡೋರು ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡಕತ್ತೀವಿ, ಹಾಗೂ ಒಂದು ಭಾರತಾಂಬೆ ಸಂಜೀವನಿಗೆ ಅಧ್ಯಕ್ಷ ಕಾರ್ಯದರ್ಶಿ ಆಗಿ ಕೂಡ ನಾವು ಕೆಲಸ ಮಾಡಕತ್ತಿದ್ದೀವಿ. ಬಹಳ ಚೆನ್ನಾಗಾಯ್ತು ಸರ್. ಕವಿತಮ್ಮ, ಮುಖ್ಯವಾಗಿ ಗಂಡ್ಮಕ್ಳ ಸಪೋರ್ಟ್ ಬಹಳ ಬೇಕಿದ್ದಕ್ಕೆ, ಯಾಕೆ ಮಾಡ್ತೀವಿ ಬಿಡು ಅಂತ ಹೇಳ್ಬಿಟ್ಟು ಕಿರಿಕಿರಿ? ಇಲ್ಲ ಸರ್, ನಮ್ ಗಂಡ್ ಮಕ್ಕಳು ನಮ್ಗೆ ಬಹಳ ಸಪೋರ್ಟ್ ಇದಾರೆ ಸರ್, ಬಹಳ ಸಪೋರ್ಟ್ ಇದಾರ, ನಮ್ಮ ಮಕ್ಕಳು ಸಪೋರ್ಟ್ ಇದಾರ. ಎಜುಕೇಶನ್ ಹುಡುಗರಿಗೋಸ್ಕರ ಮಾಡಕತ್ತಿದ್ದೀನಿ ನಾನು, ಹುಡುಗರಿಗೆ ಬಹಳ ಸಹಾಯ ಆಗಿದೆ ಸರ್ ಎಜುಕೇಶನ್ಗೆ. ಒಳ್ಳೆದಮ್ಮ, ಸಾಕಷ್ಟು ಉತ್ಪನ್ನಗಳನ್ನ, ಬಹಳಷ್ಟು ಆರೋಗ್ಯಕರವಾದಂತಹ ಒಂದು ಉತ್ಪನ್ನಗಳನ್ನ ನಾವು ನೋಡಿದ್ವಿ, ಖರೀದಿನೂ ಕೂಡ ನಾವು ಮಾಡಿದೀವಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಸಂಘ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಉತ್ಪನ್ನಗಳು ಜಾಸ್ತಿ ಪ್ರಚಾರ ಆಗಲಿ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಲಿಂಗಸೂರು ತಾಲೂಕಿನ ನರಕಲ್ದಿನ್ನಿ ಗ್ರಾಮದ ಸ್ವಸಹಾಯ ಸಂಘದ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಅವರು ತಮ್ಮ ವಿಚಾರಗಳನ್ನು ಇಂದು ಹಂಚಿಕೊಳ್ತಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ನಿಮ್ಮದು ಸ್ವಸಹಾಯ ಸಂಘದ ಹೆಸರೇನು, ಎಷ್ಟು ದಿನಗಳ ಹಿಂದೆ ತಮ್ಮ ಸಂಘ ರಚನೆ ಆಯಿತು? ನಮ್ಮ ಒಕ್ಕೂಟ ಹೆಸರು ದಿವ್ಯಶಕ್ತಿ ಸಂಜೀವಿನಿ. ಒಕ್ಕೂಟ ರಚನೆಯಾಗಿ 2 ವರ್ಷ ಆತ್ರಿ, ಕೆಲಸ ಮಾಡಕತ್ತಿ 1 ವರ್ಷ ಆತ್ರಿ. ಸಂಘ ನಮ್ಮ ಲಿಂಗಸೂರು ತಾಲೂಕಿನ ನರಕಲ್ದಿನ್ನಿ ಗ್ರಾಮ ಪಂಚಾಯತಿ ಸಂಘಗಳು ಎಲ್ಲ ಹಿಂದಕ್ಕಿದ್ದು ರೀ. 25 ಸಂಘದೊಳಗೆ 5 ಸಂಘ ಅಷ್ಟು ಸ್ಟಾರ್ಟ್ ಇದ್ದು ರೀ. ನಾ NRLM ಕೆಲಸ ಮಾಡಕತ್ತಿದಾಗ 20 ಸಂಘ ಎಬ್ಸ್ಕೊ ನಿಂತೀವಿ ರೀ. 20 ಸಂಘದೊಳಗೆ 10 ಸಂಘಕ್ಕೆ CF ಸಾಲ ಕೊಟ್ಟಿವಿ ರೀ, 850,000 ಸಾಲ ಕೊಟ್ಟಿವಿ ರೀ. 850,000 ಸಾಲ ತಗೊಂಡು ಅವ್ರು ತಮ್ಮ ಸ್ವಂತ ಬಟ್ಟೆ ವ್ಯಾಪಾರ, ಆಮೇಲೆ ಅವ್ರ ಟೈಲರಿಂಗ್ ಮಾಡಕತ್ತಾರ ರೀ, ಆಮೇಲೆ ಸ್ವೀಟ್ ವ್ಯಾಪಾರ, ಕಾರ್. ಮನ್ಯಾಗ ಹೆಣ್ಮಕ್ಳು ಗೃಹಿಣಿಯರು, ಓದ್ದವರು, ಹೊಲದ ಕೆಲಸ ಮಾಡದೆ ಆಗೋದವರು ಮನೆ ಸ್ವಂತ ಉದ್ಯೋಗ ಮಾಡಕತ್ತಾರ. NRLM ಟೀಮ್ಗೆ ಎಷ್ಟು ಎಂಟು ಸಮಯ ಆದ್ರೂ ಸಾಲಲ್ಲ ನಮಗೆ. ಈಗ ನಿಮ್ಮ ಒಕ್ಕೂಟದಲ್ಲಿ ಎಷ್ಟು ಉತ್ಪನ್ನಗಳು ಉತ್ಪನ್ನ ಆಗ್ತಾಯಿದ್ದಾವೆ? ಉತ್ಪನ್ನಗಳು ಇನ್ನ ಅಷ್ಟೊಂದು ಬಹಳ ದಿನ ಮಾಡಲು, ಬೆಟ್ಟಿ ವ್ಯಾಪಾರ, ಆಮೇಲೆ ಹೈನುಗಾರಿಕೆ ಜಾಸ್ತಿ ಆಯ್ತು ಸರ್. ಅದ ಹಸುಗಳು ತಗೊಂಡು ಆಲನ್ ಡೈರಿ ಐತೆ ಸರ್ ನಮ್ಮ ಸೈಡ್, ಆಲನ್ ಡೈರಿಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಈಗ ತಾವು ಮಾರಾಟ ವ್ಯವಸ್ಥೆಯಲ್ಲಿ ಮತ್ತೆ ಈ ಒಂದು ಪ್ರದರ್ಶನ ವ್ಯವಸ್ಥೆಯಲ್ಲಿ ತಾವು ಮಾಲ್ಗಳನ್ನ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದೀರಿ, ಏನೇನು ಉತ್ಪನ್ನಗಳು ಇಲ್ಲಿ ಮಾರಾಟ ಲಭ್ಯ ಇದಾವೆ? ಸ್ವೀಟ್, ಆಮೇಲೆ ಬೆಂಡು, ಬೆತಾಸ್, ಆಮೇಲೆ ಶೇಂಗದ ಕಾಳು ಪಾಕೆಟ್, ಆಮೇಲೆ ಚಕ್ಲಿ, ಮಸಾಲ ಪೌಡ್ರು, ಇಂಥವೆಲ್ಲ ತಮ್ಮದು. ಸಂಘ ರಚನೆಯಾಗಿ 2 ವರ್ಷ ಆದರೂ ಕೂಡ 1 ವರ್ಷದಿಂದ ತಾವುಗಳು ಚಟುವಟಿಕೆ ಆರಂಭವಾಗಿದ್ದಾವೆ. ಈ ಟರ್ನ್ ಓವರ್ನ ನೋಡಿದಾಗ ತೆಗೆದುಕೊಂಡ ಸಾಲಕ್ಕೂ ಮತ್ತು ಮರುಪಾವತಿ ಸಾಮರ್ಥ್ಯಕ್ಕೂ ಲಾಭ ಇದೆಯಾ ನಷ್ಟ ಇದೆಯಾ, ಹೇಗೆ ಅನಿಸುತ್ತೆ? ಲಾಭ ಇದೆ ಸರ್, ತುಂಬಾ ಖುಷಿ ಪಟ್ಟಾರೆ ಸರ್. ನಮ್ಮ ಕಡೆ ಸದಸ್ಯರು, ಒಕ್ಕೂಟದ ಸದಸ್ಯರು, ಸಂಘದ ಸದಸ್ಯರು CF ತಗೊಂಡ ಮೇಲೆ ಇದನ್ನ ಭಾಳ ಅಂದ್ರೆ ಭಾಳ ಖುಷಿ ಅನ್ಸುತ್ತೆ ಸರ್ ಅಂತಾರೆ ಸದಸ್ಯರೆಲ್ಲರೂ. ಈ ತರ ಇನ್ನೂ ಮುಂದುವರೆದ್ರೆ ಇನ್ನೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಡಕತ್ತೆ ಸರ್ ಸದಸ್ಯರು. ಈಗ ಸಭೆ ಸಮಾರಂಭ, ಮೀಟಿಂಗ್, ತರಬೇತಿ ಎಲ್ಲ ಬೇಕಾಗ್ತದೆ, ಅದಕ್ಕೆ ವ್ಯವಸ್ಥೆ ಆಫೀಸ್ ಆಯ್ತು ಸರ್. ಬಾಡಿಗೆ ತಗೊಂಡಿರಿ, ಗೌರ್ಮೆಂಟ್ಲಿಂದ ಮಾಡ್ಬೇಕಂತ ಸಹಕಾರ ಕೇಳ್ತೀವಿ ಸರ್. ನಾವು ನಮ್ಗೆ ಆಫೀಸ್ನ ಗೌರ್ಮೆಂಟ್ಲಿಂದ ಬಂದಿಲ್ರಿ, ಬಾಡಿಗೆದೊಳಗೆ ಮಾಡಕತ್ತೀರಿ ಸರ್. ಅಧ್ಯಕ್ಷರು, ಕಾರ್ಯದರ್ಶರು ಎಲ್ಲ ಭಾಳ ಅಂದ್ರೆ ಭಾಳ ಸಪೋರ್ಟ್ ಐತೆ ಸರ್. ಭಾಳ ಅಂದ್ರೆ ಭಾಳ ಚಲೋ ಐತೆ ನಮ್ಗೆ. ತಾಲೂಕು ಟೀಮ್ ಅಂದ್ರೆ ಚಲೋ ಆದ್ರಿ ಸರ್. ತಾಲೂಕು ರಾಘವೇಂದ್ರ ಸರ್, ರಮೇಶ್ ಸರ್, ವನಿತಾ ಮೇಡಮ್ ಭಾಳ ಅಂದ್ರೆ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸರ್. ನಮ್ಮ ಜೊತೆ ಲೆಕ್ಕಪತ್ರ ಕರೆಕ್ಟ್ ಮಾಡಕತ್ತೀರಿ ಸರ್. ಎಲ್ಲ ಕರೆಕ್ಟ್ ಬಂದು ನಮ್ಮ ಆಫೀಸಿಗೆ ಬಂದ ಕಟ್ತಾರೆ ಸರ್. ನೀವು ಮೇಡಮ್ ಅವ್ರು ಬರಬೇಡ್ರಿ, ನಾವು ಬಂದು ನಿಮ್ಮ ತಗ ಕಟ್ತೀರಿ. ನಾವು ಬಂಗಾರ, ಬೆಳ್ಳಿ ಇಟ್ಟು ಕೂಡ ಬ್ಯಾಂಕಿಗೆ ಹೋದ್ರು ಕೂಡ 28 ಕಾಗದ ಪತ್ರ ಕೇಳ್ತಾರ. ಬ್ಯಾಂಕ್ನ ಸಾಲ ಕೊಡ್ತಾ ಇಲ್ಲ, ಬಡ್ಡಿ ಬಂಗಾರ ಕೊಟ್ರ 2 ಬಡ್ಡಿ ಸಾಲ ಕೊಡ್ತಾರ. ಇಷ್ಟು ಬಡ್ಡಿ ಕಮ್ಮಿ ಒಳಗೆ ನಮ್ಗೆ ಎಲ್ಲಿ ಸಿಗಲ್ರಿ? ಕರೆಕ್ಟ್ ಚಲೋ ಐತೆ ನಮ್ಮ NRLM ಟೀಮ್ ಅಂತ ಸಾಲ ಅಂತ ಹೇಳ್ತಾರೆ ಸರ್ ಸದಸ್ಯರು. NRLM ಟೀಮಲ್ಲಿ ಜಿಲ್ಲಾ ಪಂಚಾಯತ್ ನಿಮಗೆ ಸಪೋರ್ಟ್ ಹೇಗೆ ಸಿಗ್ತಾ ಇದೆ? ಸಪೋರ್ಟ್ ತುಂಬಾನೇ ಹೇಳ್ತಾರೆ ಸರ್. ವಿಜಯ್ ಸರ್ ಭಾಳ ಅಂದ್ರೆ ಭಾಳ ಪ್ರಯತ್ನ ಪಡ್ತಾರೆ ಸರ್ ನಮ್ಮ ಸಲಹೆ ಸದಸ್ಯರ ಸಲುವಾಗಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯಿಂದ NRLM ಯೋಜನೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆ, ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪಾದನೆಯಾದಂತಹ ಒಂದು ವಸ್ತುಗಳ ಮಾರಾಟದ ಒಂದು ಮಳಿಗೆಯಲ್ಲಿ ಮಸ್ಕಿ ತಾಲೂಕಿನ ಗುಂಡಾ ಗ್ರಾಮದ ಚಂದ್ರಮ್ಮ ಅವರು ತಮ್ಮ ವಿಚಾರಗಳನ್ನ, ಒಂದು ಸಂಘ ನಡೆದು ಬಂದ ಹಾದಿಯನ್ನ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ. ಚಂದ್ರಮ್ಮ ಅವರೇ ಹೇಳಿ, ಈ ಸ್ವಸಹಾಯದ ಸಂಘದ ಅನುಭವ ನಮಗೆ ಮೊದಲಿತ್ತ, ಅಥವಾ ರಚನೆ ಆದ್ಮೇಲೆ ತಾವು ಏನೇನು ಚಟುವಟಿಕೆಗಳನ್ನ ತಾವು ಹಾಕೊಂಡ್ರಿ? ಸರ್, ನಾವು 2007 ಸಂಘ ಮಾಡಿದ್ವಿ ರೀ, ಇವಾಗ 15 ವರ್ಷ ಆಯಿತು. 15 ವರ್ಷ ಆದರೂ ಬರೀ ಉಳಿತಾಯ ಮಾಡ್ತಿದ್ವಿ, ಬರೀ ಅದನ್ನೇ ಆಂತರಿಕ ಸಾಲ ಮಾಡ್ಕೋತಿದ್ವಿ, ಮತ್ತೆ ವಾಪಸ್ ಕಟ್ತಾ ಇದ್ವಿ. ಇದು NRLM ಸಂಜೀವಿನಿ ಒಕ್ಕೂಟ ಬಂದು ನಮ್ಮ ಮನೆಯಿಂದ ಹೊರಗೆ ಬಂದು ನಮ್ಮ ಸ್ವಾವಲಂಬಿಯಾಗಿ ಜೀವನ ಮಾಡಲ್ಲ ಆಸರೆ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗಂದ್ರೆ, ಫಸ್ಟ್ ಒಕ್ಕೂಟ ರಚನೆ ಮಾಡ, ನಮ್ಮದು ಶ್ರೀ ಸ್ಫೂರ್ತಿ ಸಂಜೀವಿನಿ ಒಕ್ಕೂಟ ಗ್ರಾಮ ಪಂಚಾಯತ್ ಗುಂಡ. ಅದರಲ್ಲಿ ಫಸ್ಟು 15 ಮೆಂಬರ್ಸ್ ತಗೋತಾರೆ. 5 ಹಳ್ಳಿ ನಡುವೆ 15 ಮೆಂಬರ್ಸ್ನ ಚಾಯ್ಸ್ ಮಾಡಿಬಿಟ್ಟು ಒಂದು ಒಕ್ಕೂಟ ಮಾಡಿಕೊಂಡ್ವಿ. ಒಕ್ಕೂಟದಲ್ಲಿ CIF ಸಾಲ ಕೊಟ್ಟಿವಿ. ಅದರಲ್ಲಿ ನಮ್ದು ಒಕ್ಕೂಟಕ್ಕೆ ಯಾರು 6.25 6.25 ಎರಡು ಸರಿ ನಮ್ಗೆ ಅಮೌಂಟ್ ಹಾಕಿದ್ರು ನಮ್ಮ ಒಕ್ಕೂಟಕ್ಕೆ. ನಾವು ಈಗ 11 ಸಂಘಗಳಿಗೆ CIF ಲೋನ್ ಮಾಡೀವಿ, ಅದು ಕಡಿಮೆ ಬಡ್ಡಿ ದರದಲ್ಲಿ. ಈ ಥರ ನಾವು ಕಡಿಮೆ ವ್ಯವಸ್ಥೆ ಬಡ್ಡಿ ನಾವು ಎಲ್ಲೂ ಈ 15 ವರ್ಷ ಸಂಘ ಮಾಡೀವಿ ಅಂದರೂ ಎಲ್ಲೂ ತಗೊಂಡಿಲ್ಲ. ನಾವು ಎಲ್ಲ ಸಂಘಗಳಲ್ಲಿ ಕಟ್ಟಿ ಕಟ್ಟಿ ಸಾಕಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು NRLM ಬಂದಿದ್ದಾರೆ. ನಿಜ ಹೇಳಬೇಕಂದ್ರೆ ಎಲ್ಲರ ಕಡಿಮೆ ಬಂಡವಾಳ, ಅದು 4-5 ಸಾವಿರ ಬಂಡವಾಳ ಹಾಕಿ ನಾವು ಮನೆಯಲ್ಲೇ ಮನೆಗೆ ನಮ್ಮ ಬೇಕಾದ ಸಾಮಾನುಗಳನ್ನು ತಯಾರು ಮಾಡಿಕೊಂಡು ಈ ಥರ ಮಾರ್ಕೆಟಿಂಗ್ ಮಾಡಕ್ಕೆ ಇಲ್ಲಿಗೆ ಬಂದಿವಿ ರೀ. ಚಂದ್ರಮ್ಮ ಅವರಿಗೆ ತಮ್ಮ ಒಕ್ಕೂಟಕ್ಕೆ ಬಿಡುಗಡೆ ಆದ ಒಟ್ಟು ಹಣ ಹೇಗೆ ನಿಮ್ಮ ಸಂಘಕ್ಕೆ ಡಿವೈಡ್ ಮಾಡ್ಕೋತೀರಿ? ನಾವು ಪ್ರತಿಯೊಂದು ಸಂಘಕ್ಕೆ 5 ಮಂದಿಗೆ ಕೊಡ್ತೀವಿ ರೀ, 30,000 ಕೊಡ್ತೀವಿ. ಫಸ್ಟ್ ನಮಗೆ 75,000 OBC ಆಮೇಲೆ SC 1,25,000 ಕೊಡ್ತಾ ಇದ್ರು. ಇವಾಗಿಲ್ಲ, ಎಲ್ಲರೂ ಈಕ್ವಲ್, SC ಬೇರೆ ಅಲ್ಲ OBC ಬೇರೆ ಅಲ್ಲ, ಎಲ್ಲರಿಗೂ 1.5 ಲಕ್ಷ ಈಕ್ವಲ್ ಮಾಡಿಬಿಟ್ಟಿವ್ರಿ. ಪರ್ 5 ಜನಗಳಿಗೆ ಮೊದಲು ಬಡವರಿಗೆ ಸ್ಪೆಷಲ್ ಆದ್ಯತೆ ಕೊಟ್ಟು 5 ಜನಗಳಿಗೆ ಅದನ್ನ CIF ಲೋನ್ ಮಾಡಿಸಿ ರಿಟರ್ನ್ ಮಾಡಿಸ್ಕೊಂತೀವಿ, ವರ್ಷದಲ್ಲೇ ಕಂತು ಮುಟ್ಸ್ಕೊಂಡ್ಬಿಡ್ತೀವಿ ರೀ. ಬರೀ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲಿ ಕೂಡ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಾರ. ನಮ್ಮ ಊರಲ್ಲಿ ಕೂಡ ಮಾರ್ಕೆಟ್ ಓಪನ್ ಮಾಡಿ ವೀಕ್ಲಿಗೆ ಒಂದ್ಸತಿ ಮಾರಾಟಂಗ್ ಮಾಡ್ಕೊಳಕ್ ಮಾಡ್ಕೊಟ್ಟಾರ ನಮ್ಗೆ. ತಮ್ಮ ಸ್ವಸಹಾಯ ಸಂಘದಿಂದ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಏನು ಉತ್ಪನ್ನಗಳನ್ನ ತಾವಿಲ್ಲಿ ಪ್ರದರ್ಶನ ಮತ್ತೆ ಮಾರಾಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರಿ? ನಿಜ ಹೇಳ್ಬೇಕಂದ್ರೆ ನಮ್ಮ ಊರಲ್ಲಿ ರೊಟ್ಟಿ ತುಂಬಾ ಮಾಡ್ತಾ ಇದ್ದೀರಿ. ಆ ರೊಟ್ಟಿ ಬರೀ ಊರಿಗಷ್ಟೇ ಸೀಮಿತ ಇದ್ದೀವ್ರಿ. ಈ NRLM ಟೀಮ್ ಬಂದು ಎಲ್ಲರಿಗೂ ನಮ್ಗೆ ರೊಟ್ಟಿ ಬೆಂಗಳೂರು ಮಟ್ಟಿಗೆ ತನಕ ಹೋಗಿದಾವ. ಅದನ್ನ ನಮ್ಗೆ ತುಂಬಾ ಖುಷಿ ಆಗಿದೆ. ನಮ್ಗೆ ಸಾಲದ ಕೊಡುವಂತಹ ಒಂದು ಪ್ರಕ್ರಿಯೆ ಸರಳ, ಮತ್ತೆ ಮರಳಿ ಕಟ್ಟುವಂತ ಸಂದರ್ಭದಲ್ಲಿ ಬಡ್ಡಿಯ ದರವುಗಳು ಬಹಳ ಕಡಿಮೆ, ಇದು ನಮಗೆ ಒಳ್ಳೇದಾಗಿದೆ. ನಿಜವಾಗ್ಲು ಸರ್, ಇದು ನಾವು ಲೆಕ್ಕ ಮಾಡಿ ನೋಡಿದೀವ್ರಿ, 50-60 ಪೈಸ ಬಡ್ಡಿ ಬೀಳ್ತೈತೆ ನಮ್ಗೆ 1,000 ರೂಪಾಯಿಗೆ. ಈ ಥರ ಕಡಿಮೆ ಬಡ್ಡಿ ನಾವು ಎಲ್ಲೂ ನೋಡಿಲ್ಲ. 15 ವರ್ಷ ನಾವು ಸಂಘ ಮಾಡಿ ಅಂದ್ರೆ ಈ ಥರ ಕಡಿಮೆ ಬಡ್ಡಿ ನಮಗೆಲ್ಲೂ ಸಿಕ್ಕಿಲ್ಲ. ಸಿಂಧನೂರು ತಾಲೂಕಿನ ರೌಡ್ಕುಂದ ಗ್ರಾಮದ ನಾಗಲಕ್ಷ್ಮಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಸ್ವಸಹಾಯ ಸಂಘವನ್ನು ರಚನೆ ಮಾಡಿಕೊಂಡು ಉತ್ಪನ್ನವನ್ನು ತಯಾರಿಸಿ ಈ ಒಂದು ಮಾರಾಟ ಮತ್ತು ಪ್ರದರ್ಶನದ ವ್ಯವಸ್ಥೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದಾರೆ. ಅವರ ವಿಚಾರಗಳನ್ನು ಹಂಚಿಕೊಳ್ಳೋಣ. ನಾಗಲಕ್ಷ್ಮಿಯವರೇ, ನಿಮ್ಮ ಸ್ವಸಹಾಯದ ಸಂಘದಲ್ಲಿ ಉತ್ಪಾದನೆ ಆಗುವಂಥ ಒಂದು ಉತ್ಪನ್ನಗಳು ಯಾವಿದಾವೆ? ನಮ್ಮದು ಫಸ್ಟ್ ಇಂಪಾರ್ಟೆನ್ಸ್ ನಮ್ಮದು ಚಟ್ನಿ ಸರ್, ಜಾಸ್ತಿ ಹೋಗೋದು. ಚಟ್ನಿ, ಸ್ವೀಟ್ಸು, ಸ್ನ್ಯಾಕ್ಸ್ ಎಲ್ಲ ಹೋಗ್ತಾವ್ರಿ. ರೊಟ್ಟಿ ಮಾಡ್ತಾರ್ರಿ. ನಮ್ಮ ಸಂಘದ ಹೆಸರೇನು? ನಮ್ಮ ಸಂಘದ ಹೆಸರು ಸ್ಫೂರ್ತಿ ಸಂಜೀವಿನಿ ಒಕ್ಕೂಟ ಸರ್. ನಮ್ಮದು ಲಲಿತಾದೇವಿ ಸಂಜೀವಿನಿ ಸರ್. ನಮ್ಮದು 30 ಗುಂಪುಗಳಿದಾವ್ರಿ ನಮ್ಮ ಪಂಚಾಯತಿಗೆ. ಎಲ್ಲರೂ ಭಾಳ ಖುಷಿ ಪಡ್ತಾ ಇದ್ದೇವ್ರಿ. ನಮ್ಮ ಇಲ್ಲಿವರೆಗೂ ಎಲ್ಲರೂ ಮನೆಗೆ ಇದ್ದು ಎಲ್ಲ ಕೆಲಸ ಮಾಡ್ಕೊತಿದ್ದಾರ್ರಿ. ಈಗ ನಮ್ಮ NRLM ಸೇರಿದ್ದ ಮೇಲೆ ಎಲ್ಲರೂ ಸಾಲ ತಗೊಂಡು ಸ್ವಂತ ಸ್ವಯಂ ಉದ್ಯೋಗ ಮಾಡ್ಕೊತಾ ಇದ್ದಾರ್ರಿ. ಮನೆಯಲ್ಲಿ ಸ್ವಂತ ಉದ್ಯೋಗ ಮಾಡ್ಕೊಂಡು ಅವ್ರದೇ ಅವ್ರು ಏನೇನು ಪ್ರಾಡಕ್ಟ್ಸ್ ತಯಾರು ಮಾಡ್ಕೋಬೇಕು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಒಂದು ಗುಂಪಿಗೆ ಒಂದು 5 ಜನ ಸೇರಿ 3 ಜನ ಸೇರಿ ಒಂದು ಚಟ್ನಿ ಮಾಡೋದು, ಒಂದು ರೊಟ್ಟಿ ಮಾಡ್ಕೊಳ್ಳೋದು, ಈ ಪ್ರಾಡಕ್ಟ್ಸ್ ಎಲ್ಲ ತಯಾರಿ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ನಮಗೆ ಒಳ್ಳೆ ಈ ಥರ ಒಂದು ಚಾನ್ಸ್ ಸಿಕ್ಕಿದೆ ಸರ್ ನಮಗೆ. ಇಲ್ಲ, ಇದು 2ನೇ ಸಲ ಸರ್ ಮಾರ್ಕೆಟಿಂಗ್. ನಮ್ಮ ಹೊರಗಡೆ ಬಂದು ಮಾರ್ಕೆಟಿಂಗ್ ಮಾಡೋದು ಗಾಂಧಿನಗರದಲ್ಲಿ ಮಾಡಿದ್ದೀವಿ ರೀ ಸರ್. ಸಂತೆ ಮಾರಾಟ ಅಂತೇಳಿ ನಮಗೆ ಅಲ್ಲಿ ಮೇಳ ಮಾಡಿದರು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸರ್. ಇವಾಗ ಇಲ್ಲಿ ರಾಯಚೂರು ಜಿಲ್ಲಾ ಮಟ್ಟದಲ್ಲಿ ನಮಗೆ ಒಂದು ಅವಕಾಶ ನೀಡಿದ್ದಾರೆ ಸರ್. ನಮ್ಮ ವಿಜಯ್ ಸರ್ ಅವರು, ನಮ್ಮ ಮೌನೇಶ್ ಸರ್ ಅವರು ನಮಗೆ ಭಾಳಷ್ಟು ಪ್ರೋತ್ಸಾಹ ನೀಡಿ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಏನಿದ್ರೂ ಅವರು ಎಕ್ಸೆಪ್ಟ್ ಮಾಡಿ ನಮಗೆ ಸಾಲ ನೀಡೋದು, CIF ಸಾಲ ನೀಡೋದು, ಎಲ್ಲ ಸದಸ್ಯರಿಗೆಲ್ಲರಿಗೆ ಬಂದು ಎಲ್ಲರಿಗೆ ಅದ್ರ ಬಗ್ಗೆ ತಿಳಿಸೋದು, ಇಂಥ ಕಾರ್ಯಕ್ರಮಗಳಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಸದಸ್ಯರೆಲ್ಲರೂ ಕೂಡ ಭಾಳ ಖುಷಿ ಪಡ್ತಾ ಇದ್ದಾರೆ ರೀ. NRLM ಬಂದಾಗಲಿದ್ದ ನಾವೆಲ್ಲರೂ ಎಲ್ಲರೂ ಕೂಡ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರ್ರಿ. ನೋಡಮ್ಮ, ಈಗ ಮನೆ ಕೆಲಸವನ್ನು ಕೂಡ ಮಾಡ್ಕೋಬೇಕು, ಸಂಘದ ವ್ಯವಹಾರಗಳನ್ನು ಕೂಡ ನೋಡ್ಕೋಬೇಕು, ವಸ್ತುವಿನ ಉತ್ಪಾದನೆಯನ್ನು ಕೊಡಬೇಕು, ಜೊತೆಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಕೂಡ ತಾವು ನೋಡ್ಕೋಬೇಕು, ಇವೆಲ್ಲವುಗಳನ್ನು ನಿಭಾಯಿಸೋದು ಹೇಗೆ ಹೆಣ್ಮಕ್ಳು ಅಂತ? ಸರ್, ಇದು ನಮಗೆ ಮನೆಯಲ್ಲಿ ಫಸ್ಟ್ ಅವರು ನಮಗೆ ಹೊರಗಡೆ ಹೋಗೋಕೆ ಅವಕಾಶ ನೀಡ್ತಾರ್ರಿ, ಮನೆಯಲ್ಲಿ ಹೋಗ್ರಂತಾರ್ರಿ. ಭಾಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಅದೇ ಥರ ನಮ್ಮ ವಿಜಯ್ ಸರ್ ಅವರು, ಮೌನೇಶ್ ಸರ್ ಅವರು ನಮ್ಮ ಹಿಂದೆ ಇದ್ದು ನಮ್ಮ ಮುಂದಕ್ಕೆ ಹೋಗುವಂತಹ ನಮಗೆ ಪ್ರೋತ್ಸಾಹ ಅವರು ನೀಡ್ತಾ ಇದ್ದಾರೆ. ಅವರಿಂದನೇ ನಾವು ಇಲ್ಲಿ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಅವರೇ ಸರ್ ಕಾರಣ. ರಾಯಚೂರು ತಾಲೂಕಿನ ಗಾಣದಹಾಳ ಪಂಚಾಯತಿಯ ಸುಜಾತ ಅವರು, ಇವರು ಕೂಡ ಈ ಒಂದು ಅಭಿಯಾನದಲ್ಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಅವರು ಕೂಡ ಈ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದಾರೆ. ಸುಜಾತ ಅವರು ತಮ್ಮ ಒಂದು ಸಂಘ ಹೇಗೆ ಬೆಳೆದು ಬಂತು, ಏನು ಉತ್ಪನ್ನಗಳನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವರ ವಿಚಾರಗಳನ್ನು ಹಂಚಿಕೊಳ್ಳೋಣ. ಸುಜಾತ ಅವರು ಹೇಳಿ, ತಮ್ಮ ಸಂಘದ ಹೆಸರು, ಎಷ್ಟು ಹಣಕಾಸಿನ ನೆರವನ್ನು ತಾವು ಈ NRLM ಯೋಜನೆಯಲ್ಲಿ ಪಡ್ಕೊಂಡ್ರಿ, ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೊಂಡ್ರಿ? ಸರ್ ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸಂಘ ಅಂದರೆ ಕೆಲವರಿಗೆ ಗೊತ್ತಿತ್ತು, ಕೆಲವರಿಗೆ ಗೊತ್ತಿರಲಿಲ್ಲ. ಕೆಲವು ಸಂಘಗಳು ಒಡೆದೋಗಿದ್ವು, ಕೆಲವು ಸಂಘಗಳು ಹಂಗೆ ಉಳ್ಕೊಂಡಿದ್ವು. ಹಂಗೆ ಉಳ್ಕೊಂಡಿರೋ ಸಂಘಗಳು ಬರೀ ರೊಕ್ಕ ಕಟ್ಟೋದು, ಬರೀ ಹಂಚ್ಕೊಳ್ಳೋದು, ಕಟ್ಟೋದು ಹಂಚ್ಕೊಳ್ಳೋದು, ಇದೇ ಕಾದಾಟ ಒದ್ದಾಟದಲ್ಲಿ ಇದ್ದಿದ್ದು ಸರ್. ಅವ್ರು ಜಾಸ್ತಿ ತಗೊಂಡ್ರು, ನನಗೆ ಕೊಡಲಿಲ್ಲ, ಅದನ್ನು ಕಟ್ಟೋ ಅದನ್ನು ವಸೂಲು ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಹೌದು ಸರ್, ಹೌದು, ಹಂಗೆ ಆಗಿತ್ತು. ಕೆಲವು ಸಂಘಗಳು ಒಡೆದೋಗ್ಬಿಟ್ಟಿದ್ವು ಸರ್. ಆ್ಯಕ್ಚುಲಿ ನಮ್ಮದೇ ಸಂಘ ಒಡೆದೋಗಿತ್ತು ಸರ್. ಈಗ NRLM ಬಂದು ಏನು ಹೇಳ್ತಿದೆ, ಸ್ತ್ರೀ ಶಕ್ತಿ ಅಂದರೆ ಸಂಘ ಒಂದೇ ಅಲ್ಲ, ಸ್ತ್ರೀ ಶಕ್ತಿ ಅಂದರೆ ಭಾಳ ದೊಡ್ಡದಿದೆ, ಭಾಳ ಎತ್ತರಕ್ಕೆ ಬೆಳೆಸ್ಬೇಕು. ಅದನ್ನು ಯಾವ ರೀತಿ ಬೆಳೆಸ್ಬೇಕು ಅಂತೇಳಿ 28 ಸಂಘಗಳನ್ನು ಮತ್ತೆ ರೀಯಾಗಿ ಪುನರ್ರಚನೆ ಮಾಡಿಕೊಂಡು ನಮ್ಮದು ಪಂಚಮುಖಿ ಸಂಜೀವಿನಿ ಒಕ್ಕೂಟ ಅಂತೇಳಿ ಸರ್, ನಮ್ಮ ಒಕ್ಕೂಟಕ್ಕೆ ಸುಮಾರು 15,19,000 ಬಂದಿದೆ ಅನುದಾನ. ಬಟ್ ನಾವು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ ಸರ್. ಸ್ಟಾರ್ಟಿಂಗ್ ಎಲ್ಲ ಜನಗಳನ್ನ ಪ್ರೋತ್ಸಾಹ ಕೊಟ್ಟು ಕರೆಸಿ ಸಂಘ ಅಂದರೆ ಹಿಂಗೆ ಅದು ಅಂತೇಳಿ ವಿಜಯ್ ಸರ್ ಇರ್ಬೋದು, ಬಸವರಾಜ್ ಸರ್ ಇರ್ಬೋದು, ಎಲ್ಲ ಮತ್ತೆ ಲೋಕೇಶ್ ಸರ್ ಅಂತಿದ್ದಾರೆ ಅವ್ರು ಇರ್ಬೋದು, ಬಹಳಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಸರ್. ಇನ್ಮೇಲೆ ನಾವು ಬರೀ ರೊಟ್ಟಿ ಮತ್ತೆ ಉಪ್ಪಿನಕಾಯಿ ಈ ತರ ಸಣ್ಣ ಸಣ್ಣ ಪದಾರ್ಥಗಳನ್ನ ಬಿಟ್ಟು ಇನ್ನೂ ಜನಕ್ಕೆ ಏನಾದ್ರೂ ಒಳ್ಳೆ ಯೂಸ್ ಆಗತ್ತಾರ, ನಮ್ಮ ಪರಿಸರ ಮಾಲಿನ್ಯ ಕೆಡಲಾರ್ತಾರ, ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿದೆ ಸರ್. ನಿಜವಾಗ್ಲು ಆಗುತ್ತೆ ಸರ್, ಇವರೆಲ್ಲರ ಸಪೋರ್ಟ್, NRLM ಸಪೋರ್ಟ್ ಸಂಪೂರ್ಣ ಇದ್ರೆ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋ ಶಕ್ತಿ ಎಲ್ಲ ಸ್ತ್ರೀಯರಿಗೆ ಇದೆ ಸರ್. ಇವಾಗ ಇನ್ ಮುಂದೆ ನನ್ಗೆ ಅನ್ಸಿದ ಮಟ್ಟಿಗೆ ಸಾವಯವ ಕೃಷಿ ಮತ್ತೆ ಆಮೇಲೆ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ. ಯಾಕೆ ಅಂದ್ರೆ ಸರ್, ಈಗ ಸ್ವಲ್ಪ ಓದಿದವರು ರೊಟ್ಟಿ ಚಟ್ನಿ ಈ ತರ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಇನ್ನು ಓದದೆ ಇರೋರು ಕೂಲಿ ಹೋಗ್ತಾ ಇದಾರೆ ಸರ್ ಜನ. ಅವ್ರಿಗೆ ಏನು ಗೊತ್ತು ಕೃಷಿ ಬಗ್ಗೆ ಗೊತ್ತು ಸರ್? ಈ ತರದ್ದೆಲ್ಲ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸರ್ ಜನ ಮುಂದಕ್ಕೆ. ಅವ್ರಿಗೆ ಸ್ವಲ್ಪ ಈ ತರ ಹೆಲ್ಪ್ ಆಗ್ಬೇಕು ಸರ್. ನೆಕ್ಸ್ಟ್ ಸಾವಯವ ಕೃಷಿ ಇರ್ಬೋದು, ಆಮೇಲೆ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಈ ತರದ್ದು ಸ್ವಲ್ಪ ಅವ್ರಿಗೆ ಹೇಳಿ ಅನುದಾನ ಹಿಂಗ್ ಬರುತ್ತೆ, ಹಿಂಗ್ ಕಟ್ಬೇಕು, ಇಷ್ಟು ಇದೆ, ಇನ್ನು ತಿಳಿಸ್ಬೇಕಾಗಿದೆ ಸರ್ ನಮ್ಮೂರಲ್ಲಿ ಜನಗಳಿಗೆ. ಬಟ್ ಇದೊಂದು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿ ನಮ್ಗೆ ಇಷ್ಟು ಧೈರ್ಯ ಕೊಟ್ಟಿದೆ ಅಂದ್ರೆ ನಾವು ಈ ತರನು ಮಾಡಬಹುದಾ ಅಂತ ಎಂದು ನಮ್ಗೆ ಮನಸ್ಸಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ತುಂಬಿದೆ ಸರ್. NRLM ಒಬ್ಬ ಸುಶಿಕ್ಷಿತ ಮಹಿಳೆಯಾಗಿ ಈ ಮಹಿಳೆಯರನ್ನ ಒಂದುಗೂಡಿಸೋದು, ಅವರಿಗೆ ಶಿಕ್ಷಣವನ್ನು ಕೊಡಿಸೋದು, ಈ ಒಂದು ಸಂಘಟನೆಯ ಒಂದು ಜವಾಬ್ದಾರಿಗಳನ್ನ ಮಹತ್ವವನ್ನು ತಿಳ್ಕೊಳ್ಳೋದು ಹೇಗನ್ಸುತ್ತೆ? ಸವಾಲಿನ ಕೆಲಸ ಅನ್ಸಲ್ವಾ? ಬಹಳ ಕಷ್ಟ ಸರ್, ಬಹಳ ಕಷ್ಟ. ಅದ್ರಾಗ ಹಳ್ಳಿ ಜನಕ್ಕೆ ಸ್ವಲ್ಪ ಓದಿದವ್ರಿಗೆ ಆದ್ರೆ ಏನಂತ ತಿಳಿಸಿ ಹೇಳ್ಬೋದು ಸರ್. ಓದೇ ಇರೋರು ಇನ್ನೂ ಹುಷಾರಿರ್ತಾರೆ ಸರ್, ಇನ್ನೂ ಜಾಣರಿರ್ತಾರೆ ಅವರು, ಅವ್ರನ್ನ ಸ್ವಲ್ಪ ಇದ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹಳ್ಳಿಗಳಲ್ಲಿ ಯಾವುದೇ ಒಂದು ಸಂಘ ರಚನೆ ಆಗ್ತಾ ಇದೆ, ಏನೊಂದು ಸರ್ಕಾರ ಅನುದಾನ ಕೊಡ್ತಾ ಇದೆ ಅಂತಂದ್ರೆ ಇವ್ರೇನು ವೈಯಕ್ತಿಕಕ್ಕೆ ಬಳಕೆ ಮಾಡ್ಕೋತಾರೆ, ಅದು ಒಂದು ಅದಂತರ ನಮ್ಮನ್ನ ಯೂಸ್ ಮಾಡ್ಕೋತಾರೆ ಅಂತ ಒಂದು ಪರಿಕಲ್ಪನೆ ತಲೆಯಲ್ಲಿ ಇರ್ತದೆ. ಇಲ್ಲ ಸರ್, ಹಂಗೆ ಇದೆ ಸರ್. ಇದು ಓದ್ದೇ ಇರೋ ಜನ ಅಷ್ಟೇ ಇದಾರೆ, ಓದ್ದೇ ಇರೋ ಜನರು ಅಷ್ಟೇ ಇದಾರೆ ಊರಲ್ಲಿ. ನಾವು ಏನೋ ಮುಂದ್ ಮಾಡ್ಬೇಕು ಅಂತ ನಮ್ಮ ಆಸೆ ಇರ್ತದೆ, ನಮ್ದು ದುಡ್ಡು ಖರ್ಚು ಮಾಡ್ಕೊಂಡು ನಾವು ತಿರುಗಾಡೋದು ಮಾಡೋದು ಮಾಡಿರ್ತೀವಿ. ಇಲ್ಲ, ಇವ್ರಿಗೆ ಬರುತ್ತೆ ತಿರುಗಾಡ್ತಾರೆ, ಇವ್ರಿಗೇನು ಒಳಗೊಳಗೆ ಏನೋ ಇರುತ್ತೆ ಇವ್ರದ್ದು ಅನ್ನೋ ಭಾವನೆ ಕೂಡ ಇದೆ ಸರ್. ಅದು ಹೋಗ್ಬೇಕಂದ್ರೆ ಸಂಘಗಳು ಮುಂದಾಗ್ಬೇಕು, ಸ್ವಲ್ಪ ದಿನ ಹೋಗ್ಬೇಕು ಸರ್, ಅದು ಹೋಗುತ್ತೆ ಸರ್. ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ, ಓ ಈ ಅಮ್ಮ ಇಷ್ಟು ಹೆಲ್ಪ್ ಮಾಡಿದ್ದಾಳೆ ನಮ್ಗೆ, ಈ ಸರ್ ಅವ್ರು ಬಂದು ಇಷ್ಟು ಹೆಲ್ಪ್ ಮಾಡಿದ್ದಾರೆ, ನಮ್ಗೆ ಹೆಂಗ್ ಗೊತ್ತಾಗಿದೆ ಸರ್. ಈಗ ನೆಕ್ಸ್ಟ್ ಅವ್ರಿಗೂ ಗೊತ್ತಾಗ್ಬೇಕು ಸರ್. ಅದು ಏನ್ ಇಷ್ಟಪಡ್ತೀರಿ, ಸ್ವಸಹಾಯ ಸಂಘ ರಚನೆಯಾಗಿದೆ, ಮಾರಾಟ ವ್ಯವಸ್ಥೆ ಒಂದು ಮಾರುಕಟ್ಟೆ ತಿಳುವಳಿಕೆ ಜನರಲ್ಲಿ ಬರ್ತಾ ಇದೆ, NRLM ಅಲ್ಲಿ ಅನುದಾನ ಪಡ್ಕೊಂಡಿದ್ದೀರಿ, ಮಹಿಳೆಯರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ಒಂದು ಕಿವಿ ಮಾತೇನು ಮಹಿಳೆಯರಿಗೆ? ಕಿವಿ ಮಾತು ಅಂದ್ರೆ ಸರ್, ಸ್ತ್ರೀ ಶಕ್ತಿ ಇನ್ನೂ ಬಲವಾಗ್ಬೇಕು, ಎಲ್ಲರೂ ಎದ್ ನಿಂದಿರ್ಬೇಕು, ಯಾರು ಧೈರ್ಯಗೆಡ್ಬಾರ್ದು. ಸಣ್ಣ ಪುಟ್ಟ ಕಿವಿ ಮಾತುಗಳಿಗೆಲ್ಲ ತಲೆಗೊಡದೆ, ಮನ್ಸನ್ ಕೆಡಿಸ್ಕೊಳ್ಳದೆ ಧೈರ್ಯವಾಗಿ ಮುನ್ನುಗ್ಗಿ NRLM ಸಪೋರ್ಟ್ ಇಂದ ಏನಾದ್ರೂ ಮಾಡ್ತೀವಿ ಅನ್ನೋ ಸಾಧನೆ ತುಂಬಿಸ್ಕೋಬೇಕು ಸರ್ ಅಷ್ಟೇ. ನಿಮ್ಮೆಲ್ಲ ಪ್ರಯತ್ನಗಳಿಗೆ NRLM ಶಕ್ತಿ ಕೊಡ್ಲಿ, ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರಲಿ, ನಿಮ್ಮ ಸಂಘ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ. ಮೇಡಮ್ ಅವರೇ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಗೆ ದೇವದುರ್ಗ ತಾಲೂಕಿನ ಗಬ್ಬರು ಹೋಬಳಿಯ ನಾಗರತ್ನ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಸುಮಾರು ದಿನಗಳಿಂದ, 5-6 ದಿನಗಳಿಂದ ಈ ಒಂದು ಕ್ಯಾಂಪನ್ನು ನೋಡಿಕೊಳ್ಳೋದಾಗಿರ್ಬೋದು, ಇಲ್ಲಿ ಮಹಿಳೆಯರಿಗೆ ತರಬೇತಿ ಕೊಡೋದಾಗಿರ್ಬೋದು, ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ನಾಗರತ್ನ ಅವರು ಹೇಳಿ, ಹೇಗನ್ಸುತ್ತೆ ಈ ಒಂದು ಅಭಿಯಾನ, ಈ ಒಂದು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಯಲ್ಲಿ ತಾವು ಭಾಗಿಯಾಗಿದ್ದೀರಿ, ಈ ಒಂದು ಹೊಸ ಅನುಭವ ಹೇಗೆ? ಇದು ಒಂದು ಹೊಸ ಅನುಭವನೆ ಅಂತ ಹೇಳ್ಬೇಕು ಸರ್. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ NRLM ಕಡೆಯಿಂದ ಈ ತರ ಮಾಡಿರ್ಲಿಲ್ಲ. ಈಗ ಇವಾಗಿಂದ ಸ್ಟಾರ್ಟ್ ಆಗಿರೋದು ಇದು. ಇಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ಅಂದ್ರೆ 5 ತಾಲೂಕಿಂದ ಮಹಿಳೆಯರು ಭಾಗವಹಿಸಿದ್ದಾರೆ. ಅಂದ್ರೆ ತಮ್ಮ ಕೈಯಾರ ಮಾಡಿದಂತ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸಿದಂತ ವಸ್ತುಗಳನ್ನು ತಂದು ಇಲ್ಲಿ ಸ್ಟಾಲ್ ಹಾಕಿ ಪ್ರತಿಯೊಂದು ಪಂಚಾಯತ್, ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂತ ಎಲ್ಲಾ ಪಂಚಾಯತ್ ಒಕ್ಕೂಟಗಳಿಂದ ಮಹಿಳೆಯರು ಬಂದು ಇಲ್ಲಿ ಭಾಗವಹಿಸ್ತಾರೆ. ತಮ್ಮ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ತಮ್ಮ ಉತ್ಪನ್ನಗಳಿಗೆ ಒಳ್ಳೆಯ ಬೇಡಿಕೆನೂ ಇದೆ, ಎಲ್ಲ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಜನಗಳು. ತಮ್ಮ ಒಕ್ಕೂಟದಲ್ಲಿ ಮಹಿಳೆಯರು ಹೇಗೆ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ? ಸಕ್ರಿಯವಾಗಿ ಭಾಗವಹಿಸ್ತಾರೆ ಸರ್. ಒಂದು 25 ಗುಂಪುಗಳಿದ್ದಾವೆ ಗಬ್ಬೂರಲ್ಲಿ, ಅಕ್ಕಮಹಾದೇವಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಗಬ್ಬೂರು. ಇವರು ಇಲ್ಲಿ ಮಣಿಗಳಿಂದನೇ ತಯಾರಿಸ್ತಾರೆ ಸರ್. ಮಣಿಗಳಿಂದನೇ ತೊಟ್ಲು ಆಗಿರ್ಬೋದು, ಬಾಗಿಲು ಪರದೆ ಆಗಿರ್ಬೋದು, ಯಾವುದೇ ಆಗಲಿ ಮಣಿಗಳಿಂದನೇ ತಯಾರಿಸಿ ಅವುಗಳನ್ನೆಲ್ಲ ಸೇಲ್ ಮಾರಾಟ ಮಾಡ್ತಾರೆ. ಅಂದರೆ ಅಲ್ಲಿ ಮನೆಯಲ್ಲೇ ಬಂದು ಖರೀದಿ ಮಾಡ್ತಾರೆ, ಅಂಗಡಿಯವರು ಬಂದು ಕೂಡ ಅಲ್ಲಿಗೆ ತಗೊಂಡೋಗ್ತಾರೆ. ಇವಾಗ ಇಲ್ಲಿ ಬಂದಿರೋದ್ರಿಂದ ಎಲ್ಲ ತಾಲೂಕಿನವರ ಪರಿಚಯನೂ ಆಯಿತು, ಬೇರೆ ಬೇರೆ ಪಂಚಾಯತಿಗಳಿಂದ ಬಂದಂಥ ಮಹಿಳೆಯರು ಕೂಡ ಪರಿಚಯ ಆಗೋದ್ರಿಂದ ನಮ್ಗೆ ತಂದಿರೋಂತಹ ಎಲ್ಲ ವಸ್ತುಗಳು ಖರೀದಿ ಆಗಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲನೂ ಖರೀದಿ ಆಗಿದ್ದಾವೆ. ಇವತ್ತಿಗೆ ಮೂರು ದಿನ ಆಯ್ತು ಅಂದರೆ ನಮ್ಮ ಕಡೆ ಎಲ್ಲ ವಸ್ತುಗಳನ್ನು ಖರೀದಿ ಆಗಿದ್ದಾವೆ ಸರ್. ನಾವು ಬಂದಿರೋದಕ್ಕೂ ಭಾಳ ಖುಷಿ ಆಯಿತು ಸರ್. ಇಲ್ಲಿ ಅಂದರೆ ಬೇರೆ ತಾಲೂಕಿನಿಂದ ಏನು ಮಾಡಿದ್ದಾರೆ, ನಮ್ಮ ತಾಲೂಕಿನಿಂದ ಇನ್ನೂ ನಾವು ಏನು ಮಾಡಬೇಕು ಅನ್ನೋ ವಿಚಾರ ಕೂಡ ಗೊತ್ತಾಯ್ತು ಸರ್ ಇಲ್ಲಿ ಬಂದಿರೋದ್ರಿಂದ. ಏನೇನು ಉತ್ಪನ್ನಗಳು ನಮ್ಮಲ್ಲಿ ಕೊರತೆ ಇದೆ, ಅವ್ರು ಹೇಗೆ ಮಾಡಿದ್ದಾರೆ, ಇವ್ರ ಕೌಶಲ್ಯ ಹೇಗಿದೆ, ಎಲ್ಲವೂ ಕೂಡ ನಮಗೆ ವಿಚಾರ ವಿನಿಮಯ ನೋಡಿದಿರಿ, ಒಂದು ಆಲೋಚನೆ ಬಂದಿದೆ. ಅವ್ರು ಯಾವ ರೀತಿ ತಯಾರಿಸಿದ್ದಾರೆ ನಮಗೂ ಕೂಡ ಇನ್ಸ್ಪಿರೇಷನ್ ಆಯಿತು. ನಾವು ನಮ್ಮ ಮಹಿಳೆಯರಿಗೆ ತಿಳಿಸ್ಕೊಟ್ರೆ ಈ ರೀತಿ ಮಾಡ್ಬೋದಲ್ಲ, ನಾವು ಮಾಡ್ಬೋದಲ್ಲ, ಅವಕಾಶ ಸಿಕ್ಕರೆ ಮಾಡ್ಬೋದಲ್ಲ. ಇದೇ ರೀತಿಯಾಗಿ ಇವಾಗ ನಮ್ಮ ಊರ್ಲಿಂದ ನಮ್ಮ ತಾಲೂಕಿಂದ ಜಿಲ್ಲೆಗೆ ಬಂದೀವಿ, ಜಿಲ್ಲಾಲಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನೋ ಇದನ್ನೂ ಇದೆ, ನಮ್ಗೆ ಆಸೆನೂ ಇದೆ. ಅದನ್ನ ನಮ್ಮ ವಿಜಯ್ ಸರ್ ನೆರವೇರಿಸ್ತಾರೆ. ನಾವು ಏನೇ ಮಾಡಲಿ ಅವ್ರ ಸಪೋರ್ಟ್ ಇದೆ ನಮ್ಗೆ. ಕೇಳಿದ್ರಲ್ಲ ಕೇಳುವರೆ, ಇದುವರೆಗೆ ದಿನಾಂಕ 8/3/2022 12/3/2022 ಸುಮಾರು 5 ದಿನಗಳಿಂದ ಟಿಪ್ಪು ಸುಲ್ತಾನ ಉದ್ಯಾನವನದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಉತ್ಪಾದನೆ ಮಾಡಿದಂತಹ ಒಂದು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ನಾವು ನೋಡಿದ್ವಿ. ಸಾಕಷ್ಟು ಮಹಿಳೆಯರು ತಮ್ಮ ಉತ್ಪನ್ನದ ಬಗ್ಗೆ ಮಾತುಗಳನ್ನು ಕೂಡ ಆಡಿದರು. ಸ್ವಸಹಾಯ ಸಂಘಗಳು ರಚನೆಯಾಗಿದ್ದು ಬಹಳಷ್ಟು ಲಾಭದಾಯಕವಾಗಿದೆ. ಜಿಲ್ಲಾ ಪಂಚಾಯತ್ನಿಂದ ಸಾಕಷ್ಟು ಅನುದಾನ ಕೂಡ ಲಭ್ಯವಾಗಿದೆ. ಮಹಿಳೆಯರು ಈ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನೆರವು ನೀಡ್ತಾ ಇದೆ ಎಂಬಂಥ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡರು. ಒಟ್ಟಿನಲ್ಲಿ ಸ್ವಸಹಾಯ ಸಂಘದ ಉತ್ಪನ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗಬೇಕು, ಖರೀದಿದಾರರು ಈ ಒಂದು ವಸ್ತುಗಳಿಗೆ ಆದ್ಯತೆಯನ್ನು ಕೊಡಬೇಕು, ಆಗ ಮಾತ್ರ ಮಹಿಳಾ ಸಬಲೀಕರಣ ಆಗಲಿಕ್ಕೆ ಸಾಧ್ಯತೆ ಇದೆ. ಸ್ವಸಹಾಯದ ಸಂಘದ ಸದಸ್ಯರಿಗೆ ಬೆನ್ನೆಲುಬಾಗಿ ಅವರ ಬೆನ್ನನ್ನು ತಟ್ಲಿ ಅನ್ನೋದೇ ನಮ್ಮ ಆಶಯ. ಒಟ್ಟಿನಲ್ಲಿ ಮಹಿಳಾ ದಿನಾಚರಣೆ ಸಾರ್ಥಕ ಆಗಬೇಕಪ್ಪ ಅಂತಂದರೆ ಮಹಿಳೆಯರ ಒಂದು ಅಭಿವೃದ್ಧಿ ಆಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ ಸ್ವಸಹಾಯದ ಸಂಘದ ಸದಸ್ಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2022 ಅಂಗವಾಗಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ದಿನಾಂಕ 8/3/2022 12/3/2022 ಸ್ವಸಹಾಯ ಗುಂಪುಗಳ ಸದಸ್ಯರು ಉತ್ಪಾದಿಸಿರುವ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಕಾರ್ಯಕ್ರಮದ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿ ಜಿ ಬಾವಲತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಒಂದು ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆಗೆ ಸದ್ಯದಲ್ಲಿ ಸುಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಸಂರಕ್ಷಣೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳೋದಾದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು.